ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಕೇಳೋಣಲ್ಲ ಸಾವಯವ ಕೃಷಿಯಲ್ಲಿ ಹೊಸ ಸಾಧ್ಯತೆಗಳು. ಈ ಕುರಿತು ಶ್ರೀ ಜಿ ಮಾರ್ಗದಪ್ಪ ಅವರೊಂದಿಗಿನ ಸಂದರ್ಶನವನ್ನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಹೊಸಪೇಟೆ ತಾಲೂಕು ಆರುವನಹಳ್ಳಿಯ ಕೃಷಿಕರಾದ ಜಿ ಮಾರ್ಗದಪ್ಪ ಅವರು ಇದ್ದಾರೆ. ಸುಮಾರು 3 ಎಕರೆಯ ನೀರಾವರಿ ಆಶ್ರಯಿತ ಜಮೀನು ಇವರದು. ಇವರ ವಿವಿಧ ಕೃಷಿ ಚಟುವಟಿಕೆಗಳ ಬಗ್ಗೆ, ಅವರ ಅನುಭವಗಳ ಬಗ್ಗೆ ಇವತ್ತು ಅವರ ಮಾತುಗಳಲ್ಲೇ ತಿಳ್ಕೊಳ್ಳೋಣ. ಮಾರ್ಗದಪ್ಪ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಸುಮಾರು 8 ವರ್ಷದಿಂದ ಈ ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ? ಸರ್, ನಾನೀಗ 22 ವರ್ಷದಿಂದ ನಾನು ಕೃಷಿ ಬಗ್ಗೆ ಒಲವು ತೋರಿಸಿದ್ದೇನೆ ಸರ್. ಆ ಮುಂಚೆ ನಾನು 86-87 ಇಸ್ವಿಯಲ್ಲಿ ಡಿಗ್ರಿ ಕಂಪ್ಲೀಟ್ ಆಯ್ತು ಸರ್. ಡಿಗ್ರಿ ಕಂಪ್ಲೀಟ್ ಆದಮೇಲೆ ಒಂದು ಸ್ವಲ್ಪ ಕಿರಾಣಿ ಅಂಗಡಿ ಮಾಡಿಕೊಂಡೆ ಸರ್. ಕಿರಾಣಿ ಅಂಗಡಿ ಮಾಡಿಕೊಂಡು ಸುಮಾರು 10 ವರ್ಷ ನಾನು ಕಿರಾಣಿ ಅಂಗಡಿ ಮಾಡಿದೆ ಸರ್. ಕಿರಾಣಿ ಅಂಗಡಿ ಮಾಡಿದ್ರೆ ಚೆನ್ನಾಗಿ ನಡೀತಿದೆ ಸರ್, ಚೆನ್ನಾಗಿ. ಮತ್ತೆ ಅಕ್ಕಪಕ್ಕದಾಗ ಅಂಗಡಿ ಆಗಿಬಿಟ್ಟು ಸರ್. ಅಂಗಡಿ ಆದಮೇಲೆ ನಾನು ಬಂಡವಾಳ ಕಳ್ಕೊಂಬಿಡ್ತೀನಿ ಅಂತಂದು 1.5 ವರ್ಷ ನಾನು ಕಂಟಿನ್ಯೂ ಮಾಡಿ ಸರ್ ಅಂಗಡಿನ. ಬರ್ತಕ್ಕಂಥ ಈಗ ಕ್ರೆಡಿಟ್ ಏನು ಕೊಟ್ಟಿದ್ದೇನೆ ಸರ್, ಅವನ್ನೆಲ್ಲ ಕಿತ್ಕೊಂಡು ಇನ್ನು ಅಂಗಡಿ ಬೇಡ ಅಂತಂದು ವ್ಯವಸಾಯ ಕೇಳ್ಕೊಂಡೆ ಸರ್. ಅಂದರೆ ಅಂಗಡಿ ಬಂದ್ ಮಾಡಿದ್ರಿ, ಪೂರ್ಣ ಪ್ರಮಾಣದಲ್ಲಿ ಕೃಷಿ ಕಾರ್ಯದಲ್ಲಿ ನಾನು ತೊಡಗಿಕೊಂಡೆ ಸರ್. ನೀವು ಪದವೀಧರರು, ಈಗ ಕೃಷಿ ಕಡೆ ನೀವು ಬಂದ್ರಿ ಅವಾಗ, ಯಾವ ರೀತಿ ಹೊಸ ಆಲೋಚನೆಗಳನ್ನು ನಿಮ್ಮ ಕೃಷಿ ಕಾರ್ಯದಲ್ಲಿ ನೀವು ತೊಗೊಂಡು ಬಂದ್ರಿ ಸರ್? ನಾನು ಹೊಸ ಇದು ಆವಿಷ್ಕಾರಗಳನ್ನು ನಾನು ಫಸ್ಟಿಗೆ ನಾನು ಭೂಮಿಯಲ್ಲಿ ತೊಡಗಿಸ ಅಂದ್ರೆ ಸರ್, ಈಗ ಭೂಮಿ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ವಿಷಮುಕ್ತ ಭೂಮಿ ಆಗಿಬಿಟ್ಟಿದೆ ಸರ್. ಈಗೆಲ್ಲ ರಾಸಾಯನಿಕ ಗೊಬ್ಬರ ಕೆಮಿಕಲ್ಸು ಎಲ್ಲ ಬಳಸಿ ಇವತ್ತು ನಮಗೆ ರೋಗ ಬರ್ತಕ್ಕಂಥದ್ದೆಲ್ಲ ಭೂಮಿಲಿಂದ ಸರ್. ನಾವು ಬಳಸ್ತಕ್ಕಂಥ ರಾಸಾಯನಿಕ ಗೊಬ್ಬರ ಆಮೇಲೆ ಔಷಧಿ ಸಿಂಪರಣೆ ಸರ್, ಇವತ್ತು ನಾವು ಡೈರೆಕ್ಟಾಗಿ ನಾವು ಸಿಂಪರಣೆ ಮಾಡ್ತಾ ಇದ್ದೀವಿ ಸರ್. ಡೈರೆಕ್ಟಾಗಿ ಸಿಂಪರಣೆ ಮಾಡಿ ಇಂಡೈರೆಕ್ಟಾಗಿ ನಮ್ಮ ದೇಹಕ್ಕೆ ನಾವು ಅದನ್ನು ತೊಗೊಳ್ತಾ ಇದ್ದೀವಿ ಸರ್. ಅದರಿಂದಲೇ ನಮಗೆ ಇವತ್ತು ನೋಡಿ ಸರ್, ನಾವು ಔಷಧಿ ಸಿಂಪರಣೆ ಮಾಡ್ತಾ ಇದ್ದೀವಿ, ರಾಸಾಯನಿಕ ಗೊಬ್ಬರ ನಾವು ಭೂಮಿಗೆ ಹಾಕ್ತಾ ಇದ್ದೀವಿ, ಅದು ಎಲ್ಲಿ ಹೋಗುತ್ತೆ ಸರ್? ನೀರಿಗೆ ಹೋಗುತ್ತೆ. ಮಳೆ ಬಂದಾಗ ನೀರೆಲ್ಲ ಬಸಿದು ಭೂಮಿಗೆ ಆಳವಾಗಿ ಹೋಗುತ್ತೆ ಸರ್. ಅದೇ ಬೋರ್ವೆಲ್ ನೀರು ನಾವು ಮೇಲ್ಕೆತ್ತಿ ನಾವು ಅದನ್ನೇ ಸೇವನೆ ಮಾಡ್ತಾ ಇದ್ದೀವಿ ಸರ್. 75% ಇವತ್ತು ಮನುಷ್ಯನಿಗೆ ರೋಗ ಬರ್ತಕ್ಕಂಥದ್ದು ನೀರಿಲಿಂದ ಸರ್. ಇದೇ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿನ ಬಳಸಿ ಇದನ್ನು ಮಾಡೋದ್ರಿಂದ ನಮಗೆ. ಅದಕ್ಕೆ ನಾನೇನು ಮಾಡಿದೆ ಅಂದ್ರೆ ಸರ್, ಅವಾಗಿಲಿಂದಲೇ ಈಗ ಸುಮಾರು 20-22 ವರ್ಷದಿಂದಲೇ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಹಲವಾರು ರೈತರುಗಳಿಗೆ ಸರ್, ನಮ್ಮ ಭೂಮಿ ಉಳಿಸೋಣ. ಒಂದು ಗಾದೆ ಇದೆ, ಮನುಷ್ಯ ಸತ್ತರೆ ಮಣ್ಣಿಗೆ, ಅದೇ ಮಣ್ಣು ಸತ್ತರೆ ಸರ್. ಇವತ್ತು ಮಣ್ಣು ನಾವು ಸಾಯಿ ಬಿಡ್ತಾ ಇದ್ದೀವಿ, ಮಣ್ಣು ಸಾಯಲ್ಲ ಸರ್. ಆದರೂ ಅದರಲ್ಲಿರ್ತಕ್ಕಂಥ ಜೀವಾಣುಗಳು ಏನದಾವಲ್ಲ ಸರ್, ಕೋಟ್ಯಾನುಗಟ್ಟಲೆ ಜೀವಾಣುಗಳು ಇದಾವೆ ಸರ್. ಇವತ್ತು ನಮಗೆ ನಾವು ಬಿತ್ತಿರ್ತಕ್ಕಂಥ ಬೆಳೆನ ಸಂರಕ್ಷಣೆ ಮಾಡ್ತಕ್ಕಂಥ ಜೀವಾಣುಗಳು ನಮ್ಮ ಭೂಮಿಯಲ್ಲಿ ಅದಾವೆ ಸರ್. ಇವತ್ತು ನಾವು ಅವನ್ನ ಏನು ಮಾಡ್ತಾ ಇದೀವಿ ಅಂದ್ರೆ, ಈ ರಾಸಾಯನಿಕ ಗೊಬ್ಬರ ಈ ಔಷಧಿನ ನಾವು ಬಳಸಿ ಅವನ್ನ ಕೊಲ್ತಾ ಇದೀವಿ ಸರ್. ಆ ಕೊಲ್ಲೋದ್ರಿಂದ ಮಣ್ಣಿನಲ್ಲಿ ಸತ್ವಾಂಶ ಏನಿಲ್ಲ ಸರ್. ಅದಕ್ಕೋಸ್ಕರ ನಾನು ಹಲವಾರು ರೈತರುಗಳಿಗೆ ಸರ್, ಇವತ್ತು ಈಗ 20 ವರ್ಷದಿಂದಲೇ ನಾನು ರೈತರಿಗೆ ತರಬೇತಿ ಕೊಟ್ಕಂತಲೇ ಬರ್ತಾ ಇದ್ದೀನಿ ಸರ್. ಸಂಪನ್ಮೂಲ ವ್ಯಕ್ತಿಯಾಗಿ ಗಂಗಾವತಿ, ಕುಷ್ಟಗಿ, ಕಾರ್ಟಿಗಿ, ಈ ಕಡೆ ಸೊಂಡೂರು ಏರಿಯಾ ಸರ್, ಈ ಕಡೆ ಎಲ್ಲ ನಾನು ಹೋಗ್ತಾ ಇದ್ದೀನಿ ಸರ್. ಕೂಡ್ಲಿಗೆ ಆ ಕಡೆ ಎಲ್ಲ ರೈತರು ಎಲ್ಲಿ ಮೀಟಿಂಗ್ ಇವತ್ತು ಯಾವ್ದಾದ್ರು ಒಂದು ಅಗ್ರಿಕಲ್ಚರ್ ಏಡಿ ಆಫೀಸರ್ ಫೋನ್ ಮಾಡ್ಯಾರ ಅಂದ್ರೆ ನಾನು ಅಲ್ಲಿಗೆ ಅಟೆಂಡ್ ಆಗಿದ್ದೇನೆ ಮಾಡ್ತಾ ಇದ್ದೀನಿ ಸರ್. ಯಾವ್ಯಾವ ರೀತಿಯ ತರಬೇತಿಯನ್ನು ಕೊಡ್ತೀರಿ ನೀವು? ಸರ್, ನಾನು ಸಾವಯವದಲ್ಲಿ ಸರ್. ಸಾವಯವದಲ್ಲಿ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ರೈತಗೆ ತಾಳ್ಮೆ ಇಲ್ಲ ಸರ್. ತಾಳ್ಮೆ ಅಂದ್ರೆ ಇವತ್ತು ನಾನು ಜೀವಾಮೃತ ಬಳಸ್ತಾ ಇದ್ದೀನಿ ಸರ್, ಆಮೇಲೆ ಎರಿಜಲ ಬಳಸ್ತಾ ಇದ್ದೀನಿ, ಆಮೇಲೆ ಕೊಟ್ಟಿಗೆ ಗೊಬ್ಬರ ಬಳಸ್ತಾ ಇದ್ದೀನಿ ಸರ್, ಆಮೇಲೆ ಹಸಿರೆಲೆ ಗೊಬ್ಬರ ಬಳಸ್ತಾ ಇದ್ದೀನಿ. ಇವತ್ತು ರೈತ ಯಾರೋ ಒಬ್ಬ ರೈತ ಮಾಡ್ತಾನೆ ಸರ್, ಎಲ್ಲ ರೈತನ ಕೈಲಿ ಮಾಡೋದಾಗಲ್ಲ. ಈಗ ಏನಾಗ್ಬಿಟ್ಟದೆ ಏನಂದ್ರೆ, ರೈತ ಜೇಬಿನಲ್ಲಿ ದುಡ್ಡು ಇಟ್ಕೊಳ್ಳೋದು, ಔಷಧಿ ಅಂಗಡಿಗೆ ಹೋಗೋದು, ಗೊಬ್ಬರ ತಗೊಂಬರೋದು ಹಾಕೋದು ಸರ್. ಅದಕ್ಕೆ ಇವತ್ತು ನಾನೇನಾಗ್ಬಿಟ್ಟಿದೆ ಅಂದ್ರೆ, ಆಕ್ರಿ ಅದನ್ನು ಬೇಡನಲ್ಲ. ಇವತ್ತು ವಿಜ್ಞಾನಿಗಳು ಏನು ಹೇಳ್ತಾ ಇದಾರೆ ಅಂದ್ರೆ ಸರ್, 1 ಎಕರೆಗೆ ಇಂತಿಷ್ಟೇ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಹಾಕಬೇಕು, ಇಷ್ಟೇ ನಾವು ಔಷಧಿನ ಬಳಸ್ಬೇಕಂತ ಹೇಳ್ತಾರೆ ಸರ್. ಆದರೆ ಆ ವಿಜ್ಞಾನಿಗಳು ಮಾತು ಕೇಳಲ್ಲ ಸರ್. ಇವತ್ತು ರೈತ ಏನಾಗಿದ್ದಾನಂದ್ರೆ, ಅವ್ರು ಹೇಳಿದ್ದು ಲೆಕ್ಕಕ್ಕೆ ಹಾಕಿದ್ರೆ 2 ಕ್ವಿಂಟಲ್ 35 ಕೆ ಜಿ ಇದೆ ಸರ್, 1 ಎಕರೆಗೆ ಹಾಕ್ಬೇಕಂಬುದು ವಿಜ್ಞಾನಿಗಳು ಇದನ್ನು, ಅದನ್ನು ರೈತ ಯಾರೂ ಅನುಸರಿಸಲ್ಲ ಸರ್. 2 ಕ್ವಿಂಟಲ್ 35 ಕೆ ಜಿ ಇವತ್ತು ನಾವು 1 ಎಕರೆಗೆ ಹಾಕಿದ್ರೆ ನಮ್ಗೆ ಇಳುವರಿ ಬರಲ್ಲ. ಈಗ ಒಬ್ಬ ರೈತ 2.5 ಕ್ವಿಂಟಲ್ ಅಲ್ಲಿ ಹಾಕಿದಾನಂದ್ರೆ ನಾನು 3 ಕ್ವಿಂಟಲ್ ಹಾಕ್ಬೇಕು. ಇವತ್ತು ರೈತ ಕಾಂಪಿಟೇಷನ್ಗೆ ಹೋಗ್ತಾದಾನೆ ಸರ್. ಒಬ್ಬ ರೈತ ಅಲ್ಲಿ ಹಾಕಿದಾನಂದ್ರೆ ನಾನು ಅವನಕಿನ್ನ ಹೆಚ್ಚಿಗೆ ಹಾಕ್ಬೇಕು. ಅದು ಭೂಮಿ ಏನಾಗ್ತದೆ ಎಂಬುದು ಗೊತ್ತಿಲ್ಲ ಸರ್ ಆ ರೈತಗೆ. ಇವತ್ತು ನೋಡಿ ಸರ್, ಈಗಿನ ಪರಿಸ್ಥಿತಿಯಲ್ಲಿ ಸಿರುಗುಪ್ಪ ಕಂಪ್ಲಿ ಗಂಗಾವತಿ ಸೈಡ್ ನೋಡಿಬಿಟ್ರೆ ಸರ್, ಭತ್ತ ಗದ್ದೆಗಳು ಭತ್ತ ಕೊಯ್ದು ಕೂಡಲೇ ಸೊಳ್ಳು ಥರ ಕಾಣ್ತಾ ಇದಾವೆ ಸರ್. ಎಲ್ಲಿ ನೋಡಿದರೆ ಭೂಮಿ ಬೆಳ್ಳಗಾಗ್ತಾ ಇದೆ ಸರ್. ಅದು ನಾವು ಹಾಕಿರ್ತಕ್ಕಂಥ ರಾಸಾಯನಿಕ ಗೊಬ್ಬರದಿಂದ ಸರ್. ಇದಕ್ಕೆ ಪರಿಹಾರ ಏನಂದಿರಿ? ಪರಿಹಾರ ಸರ್, ಇವಾಗ ರೈತ ಹಂತ ಹಂತವಾಗಿ ಸಾವಯವ ಕೃಷಿಗೆ ಬರಬೇಕಂದ್ರೆ ಸರ್, ಒಂದು ಸ್ವಲ್ಪ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ಬೇಕು ಸರ್. ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಮಾಡಿ ಈ ಹಸಿರೆಲೆ ಗೊಬ್ಬರ, ಸಗಣಿ ಗೊಬ್ಬರ, ಕೊಡುಗೆ ಗೊಬ್ಬರ ಇದನ್ನು ಬಳಕೆ ಮಾಡ್ಕೊಂತ ಹೋಗ್ಬೇಕು ಸರ್. ಎರೆಹುಳು ಗೊಬ್ಬರ, ಆಮೇಲೆ ನೀರಾವರಿ ಇರ್ತಕ್ಕಂಥ ಸರ್ ಈ ಡಿಪಾರ್ಟ್ಮೆಂಟ್ ವತಿಯಿಂದ ಸರ್, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಜೀವಸಾರ ಘಟಕ ಅಂತ ಕೊಡ್ತಾಯಿದ್ದಾರೆ ಸರ್. 30,000 ರೂಪಾಯಿ ಸಹಾಯಧನ ಕೊಡ್ತಾರೆ. ಒಂದು ಹೊಲದಲ್ಲಿ ಅವನ ಬಗಡೆಯಲ್ಲಿ ಅವನೊಂದು ಜೀವಸಾರ ಘಟಕ ಅಲ್ಲಿ ಕಟ್ಸ್ಕೊಂಡ್ಬಿಟ್ರೆ ಸರ್, ಅದಕ್ಕೆ ನಾವೊಂದು ಸ್ವಲ್ಪ ಬಂಡವಾಳ ಹಾಕ್ಬೇಕು ಸರ್. ಬಂಡವಾಳ ಹಾಕಿ ನಾವೊಂದು 15,000 ರೂಪಾಯಿ ನಾವು ಬಂಡವಾಳ ಹಾಕಿ ನಾವು ಕಟ್ಸ್ಕೊಂಡ್ವಿ ಅಂದ್ರೆ ಸರ್, ಅದರಲ್ಲಿ ನಮ್ಮಲ್ಲೇ ಇದೆ ಸರ್ ತ್ಯಾಜ್ಯ ವಸ್ತುಗಳಲ್ಲಿ ಇರ್ತಕ್ಕಂಥ ಔಷಧಿ ಗುಣ, ಈ ಔಷಧಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಇದರಲ್ಲಿ ಗುಣಮಟ್ಟದ್ದು ಅದಕ್ಕಿಂತ ಗುಣಮಟ್ಟದ್ದು ಅಂದರೆ ನಮ್ಮ ಹೊಲದಲ್ಲೇ ಸಿಗ್ತಾ ಇದೆ ಸರ್. ಎಕ್ಕೆ ತಪ್ಪಲು ಸರ್, ಲೆಕ್ಕೆ ತಪ್ಪಲು, ಆಮೇಲೆ ಕತ್ತಳಿನಾರು ಸರ್, ಲೋಳಿ ಸರ, ವಂಗೆ ತಪ್ಪಲು, ಬೇವಿನ ತಪ್ಪಲು, ಇದನ್ನೆಲ್ಲ ಆ ಜೀವಸಾರ ಘಟಕದಲ್ಲಿ ಕೊಳೆ ಹಾಕ್ಬೇಕು ಸರ್. ಕೊಳೆ ಹಾಕಿ ಭೂಮಿಗೆ ಆ ನೀರಿನ ಗುಂಟ ಆಸೋದ್ರಿಂದ ಸರ್ ಇವತ್ತು ನಮ್ಮ ಭೂಮಿ ಫಲವತ್ತತೆ ಹೆಚ್ಚುತ್ತಾ ಇದೆ. ಅದನ್ನು ಅದರಿಂದ ಯಾವುದೇ ರೀತಿಯ ದುಷ್ಪರಿಣಾಮನೂ ಇಲ್ಲ? ಇಲ್ಲ ಸರ್, ದುಷ್ಪರಿಣಾಮನೂ ಇಲ್ಲ ಸರ್. ನಾವು ಅದನ್ನು ಜೀವಸಾರ ಘಟದಿಂದ ನಾವು ಆ ರಸನ ಭೂಮಿಗೆ ಆಸೋದ್ರಿಂದ ನಮಗೆ ಬೆಳಿಗ್ಗೆ ಬರ್ತಕ್ಕಂಥ, ಈಗ ನಾವು ನೋಡಿ ಸರ್, ಸಣ್ಣ ಮಕ್ಕಳಿಗೆ ಮುಂದೆ ರೋಗ ಬರಬಾರ್ದಂತ ಚುಚ್ಚುಮದ್ದು ಹಾಕಿಸ್ತದೆ ಸರ್. ಅದನ್ನೇ ನಾವು ಅದೇ ರಸನ ಅದನ್ನು ಆಸಿಬಿಟ್ರೆ ಮುಂದೆ ನಾವು ಬಿತ್ತಿರ್ತಕ್ಕಂಥ ಬೆಳೆಗೆ ಅಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಸರ್. ಇವಾಗ ಮಾರ್ಗದಪ್ಪ, ನಿಮ್ದು 3 ಎಕರೆ ಜಮೀನಿದೆ, ಅಲ್ಲಿ ಎಲ್ಲ ರೀತಿಯ ಕೃಷಿ ಚಟುವಟಿಕೆಗಳನ್ನ ನೀವು ನಡೆಸ್ತಾ ಇದ್ದೀರಿ, ಅದರಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಕೂಡ ನೀವು ಅಳವಡಿಸಿಕೊಂಡಿದ್ದೀರಿ. ಹೌದು ಸರ್. ಇದರ ಅನುಭವ ಹೇಳಿ ಸರ್. ಸಮಗ್ರ ಕೃಷಿ ಪದ್ಧತಿ ಯಾಕೆ ಮಾಡ್ಬೇಕಂದ್ರೆ ಸರ್, ಇವತ್ತು ನಾವು ಸುತ್ತಲ ಬೌಂಡ್ರಿಗೆ ಈ ಟೀ ಕುಡ್ ಆಗಲಿ ಸರ್, ಶ್ರೀಗಂಧ ಆಗಲಿ, ವಂಗಿ ಆಗಲಿ, ಅದನ್ನು ಹಾಕೋದ್ರಿಂದ ನಮ್ಮ ಭೂಮಿ ತೇವಾಂಶ ಕಾಪಾಡುತ್ತೆ ಸರ್. ಒಂದು ಗಾದೆ ಇದೆ ಸರ್, ಮಳೆ ಬಂದು ನಿಂತ ಮೇಲೆ ಮರ್ದನಿ ನಿಲ್ಲಲ್ಲ ಅಂತಾರೆ ಸರ್. ಆ ಮರ್ದಗಳ ಅನಿ ಬಿದ್ದಂಗಲ್ಲ ಬಿದ್ದಂಗಲ್ಲ ಸರ್, ಅದು ಅರಿಗೊಡಕ್ಕೆ ಬಿಟ್ಟುಕೊಡಲ್ಲ ಸರ್. ಒಂದು ಬೇವಿನ ಮರ ಆಗಲಿ, ಒಂದು ಹುಣಸೆ ಮರ ಆಗಲಿ ಇತ್ತಂದ್ರೆ ಸರ್, ಸುತ್ತಲ 20 ಅಡಿ ಆದರೂ ತೇವಾಂಶ ಕಾಪಾಡುತ್ತೆ ಸರ್. ಒಂದು ಮರ ಎಕ್ರಿ ಕಾಂಪಲ್ಸರಿ 5-6 ಗಿಡ ಅವರು ನೆಟ್ಟನೆ ಅಂದ್ರೆ ಸರ್. ಈಗ ಹುಣಸೆ ಗಿಡ ಆಗಲಿ ಸರ್, ಹುಣಸೆ ಗಿಡ ಬೌಂಡ್ರಿ ಅಲ್ಲೊಂದು ಹಾಕಿದ್ರೆ, 1 ಎಕರೆಯಲ್ಲಿ ಒಂದು 10 ಗಿಡ ಹಾಕಿದ್ರು ಸರ್ ಕಡಿಮೆ ಪ್ರಮಾಣದಲ್ಲಿ. ಈಗ ಒಂದು 10 ದಿವಸಕ್ಕೆ ಮಳೆ ಬರೋದು 15 ದಿವಸಕ್ಕೆ ಬರಲಿಲ್ಲ, 15 ದಿವಸಕ್ಕೆ ಬರೋದು 20 ದಿವಸಕ್ಕೆ ಬರಲಿಲ್ಲ, ಅದ್ರ ಕೂಡ ಆ ಫಲಕ್ ತಡ್ಕೊನ ಒಂದು ಶಕ್ತಿ ಇರುತ್ತೆ. ಯಾಕಂದ್ರೆ ತೇವಾಂಶ ಅಲ್ಲಿ ಉಳ್ಕೊಂಡಿರುತ್ತೆ, ಅಲ್ಲಿ ಉಳ್ಕೊಂಡಿರುತ್ತೆ ಸರ್. ಅದು ಮುಂದಕ್ಕೆ ಬಿಟ್ಕೊಡುತ್ತೆ ಸರ್. ಅದನ್ನ ಇವತ್ತು ರೈತ ಒಂದು ಮರ ಇತ್ತಂದ್ರೆ ಏನು ನೆರಳಾಗ್ತೈತೆ ಎಂಬುದು ಕಡ್ದೋಗ್ತದೆ ಸರ್. ಅವರು ಆಲೋಚನೆ ಮಾಡೋದು ಈಗ ಮರಗಳಿರೋದ್ರಿಂದ ಬಿಸಿಲು ಬೆಳೆಗಳಿಗೆ ತಾಳೆ ಅಲ್ಲಿ ಇಳುವರಿ ಬರಲ್ಲ. ಆ ಮರದ ಅಡಿಯಲ್ಲೇ ಸರ್ ನಾವು ಹಲವಾರು ಬೆಳೆಗಳು ತೆಗಿಬಹುದು. ಈ ತರಕಾರಿ ಸರ್, ಬದನೆ, ಟೊಮಾಟ, ಮೆಣಸಿ, ಇವು ಪ್ರತಿಯೊಂದು ಬೆಳೆನೂ ನೆರಳಲ್ಲಿ ನಾವು ಬೆಳಿತೇವೆ. ಅದು ಕಡಿಮೆ ಪ್ರಮಾಣದಲ್ಲಿ ಬಿಸಿಲು ಬೇಕು ಸರ್. ಈ ತರಕಾರಿ ನಾವು ಬೆಳಿತಕ್ಕಂಥದ್ದು ಅದನ್ನು ರೈತ ಮಾಡ್ಬೋದು ಸರ್. ಇವತ್ತು ರೈತ ಮಾಡಲ್ಲ ಅದನ್ನು. ಇವತ್ತು ನಾವು ಈಗ ಮಳೆ ಯಾಕೆ ಬರಲ್ಲ ಅಂದ್ರೆ ಸರ್, ನಾವು ಗಿಡ ಮರಗಳು ನೆಡಂಗಿಲ್ಲ, ಮಳೆ ಬರಂಗಿಲ್ಲ ಸರ್. ಈಗ ನಿಮ್ಮ ಭೂಮಿಯಲ್ಲಿ ಯಾವ್ಯಾವ ರೀತಿಯ ಗಿಡಗಳನ್ನು ತಾವು ಬೆಳೆಸಿದ್ದೀರಿ ಸರ್? ನಿಂಬೆ ಹಾಕಿದ್ದೀನಿ ಸರ್, ಮಾವ ಹಾಕಿದ್ದೀನಿ, ನುಗ್ಗೆ ಹಾಕಿದ್ದೀನಿ, ತೆಂಗು ಹಾಕಿದ್ದೀನಿ, ಸುತ್ತಲ ಬೌಂಡ್ರಿಗೆ ಟೀ ಕುಡ್ಡು, ಆಮೇಲೆ ಶ್ರೀಗಂಧ, ಸೀತಾಫಲ, ವಂಗೆ, ಇವನ್ನೆಲ್ಲ ನಾನು ಇದನ್ನು ಮಾಡಿದ್ದೀನಿ ಸರ್. ನೆಡುಮದ್ದೆ ಸರ್ ಮತ್ತೆ ನಾನು ಅದರಲ್ಲೇ ಒಂದು ಸಲ ಟೊಮಟ, ಒಂದು ಸಲ ಬದನೆ, ಒಂದು ಸಲ ಮೆಣಸಿ, ಈ ಥರ ಥರದ್ದು ಸರ್. ಆ ರೀತಿ ಮಾಡೋದ್ರಿಂದ ಸರ್ ಆ ಬೆಳೆಗೆ ಬರ್ತಕ್ಕಂಥ ರೋಗ ಕಂಟ್ರೋಲ್ ಮಾಡುತ್ತೆ ಸರ್. ಅಂದರೆ ಬೆಳೆಗೆ ಬದಲಾವಣೆ ಮಾಡ್ತಾ, ಬದಲಾವಣೆ ಮಾಡೋದ್ರಿಂದ ಉಪಯೋಗ ಇದೆ ಸರ್. ಈಗ ನೆಕ್ಸ್ಟ್ ನಾನು ಈಗ ಮೇಜ್ ಹಾಕಿದ್ದೀನಿ ಸರ್, ಆ ಮೇಜ್ ತೆಗೆದು ಈ ನಿಂಬೆ, ಮಾವು, ನುಗ್ಗೆ, ಬಾಳೆ ಇದನ್ನೆಲ್ಲ ನಾನು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸಬೇಕು ಸರ್. ಈ ಸಮಗ್ರ ಕೃಷಿ ಪದ್ಧತಿ ಮಾಡೋದ್ರಿಂದ ಸರ್ ಈಗ ನಾವು ಏಕೆ ಬೆಳೆ ಪದ್ಧತಿಗೆ ಹೋಗ್ತಾ ಇದೀವಿ ಸರ್. ಏಕೆ ಬೆಳೆ ಪದ್ಧತಿಗೆ ಹೋಗೋದ್ರಿಂದ ರೈತ ಇವತ್ತು ಮೆಕ್ಕೆಜೋಳ ಹಾಕ್ತಾನೆ, ಮೆಕ್ಕೆಜೋಳ ಹಾಕಿದ್ರೆ 4 ತಿಂಗಳ ತನಕ ಕಾಯಬೇಕು. ಹೌದಾ? ಆ 4 ತಿಂಗಳ ತನಕ ಕಾಯೋದ್ರೊಳಗಾಗಿ ಒಂದು ಇಲ್ಲೇ ಒಂದು ದಲ್ಲಾಳಿ ಅಂಗಡಿಯಲ್ಲಿ ಸಾಲ ಮಾಡಿರ್ತಾನೆ ಸರ್, ಬೀಜ ಗೊಬ್ಬರ ತಂದಿರ್ತಾನೆ. ಯಾವುದೋ ಮನೆಯಲ್ಲಿ ಒಂದು ಕಾರ್ಯಗಳು ಬರ್ತಾವ, ಹಬ್ಬಗಳು ಬರ್ತಾವ, ಅದಕ್ಕೆ ಸಾಲಿಸ್ಕೊಂಬರೋದು. ಯಾರೋ ಒಂದು ಮನೆಯಲ್ಲಿ ತಿರ್ಕೊಂಡ್ರೆ ಮತ್ತೆ ಹೋಗಿದ್ದೇನೆ ಹತ್ರ ಸಾಲಿಸ್ಕೊಂಬರೋದು. ಅವಾಗ ಆ ಸಾಲ ಇಸ್ಕೊಂಬಂದದ್ದು ಅವನು ಬೆಳೆ ಬರೋದ್ರಾಗ ಅದ್ರ ಡಬಲ್ ಆಗಿರುತ್ತೆ ಸರ್. ಅವಾಗ ಬೆಳೆ ಬಂದು ಕಟಾವು ಮಾಡ್ಕೊಂಡು ಹೋಗಿ ನಾನು ಕೊಟ್ಟನಿಗೆ ಅಂತ ಕೊಡಲೇಬೇಕು ಸರ್. ಕೊಟ್ಟ ಮೇಲೆ ರೈತ ಬರಿಗೆ ಆಗ್ತದೆ. ಅದೇ ಸಮಗ್ರ ಕೃಷಿ ಪದ್ಧತಿ ಮಾಡೋದ್ರಿಂದ ದಿನನಿತ್ಯ ಆದಾಯ ಬರ್ತಾ ಇರುತ್ತೆ ಸರ್. ಅಂದ್ರೆ ಒಂದಿಲ್ಲ ಒಂದು ಒಂದು ಒಂದರಲ್ಲಿ ಲಾಸ್ ಆದ್ರೆ ಒಂದರಲ್ಲಿ ಲಾಭ ಸಿಗುತ್ತೆ ಸರ್. ಸಮಗ್ರ ಕೃಷಿ ಪದ್ಧತಿ ಮಾಡೋದ್ರಿಂದ ಆ ಸಮಗ್ರ ಕೃಷಿ ಪದ್ಧತಿ ಅದ್ರ ಜೊತೆಗೇನ ಸರ್ ಈ ಹಸು ಸಾಕಾಣಿಕೆ ಮಾಡ್ಕೋಬೇಕು ಸರ್. ಹಸು ಸಾಕಾಣಿಕೆ ಮಾಡ್ಕೋಬೇಕಂದ್ರೆ ದಿನ 2 ಲೀಟರ್ ಹಾಲು ಕೊಡ್ಲಿ ಸರ್ ಒಂದೇ ಮನೆಗೆ ದಿನನಿತ್ಯ ಖರ್ಚಿಗೆ ಅಂತ ಆಗುತ್ತೆ ಸರ್. ಈ ಸಮಗ್ರ ಕೃಷಿ ಪದ್ಧತಿ ಮಾಡೋದ್ರಿಂದ ಒಂದು ಬೆಳೆ ಬಂದು ಕಟಾವ್ ಆಗ್ತಿರ್ಲಿಕ್ಕೆ ಇನ್ನೊಂದು ಬೆಳೆ ಬರುತ್ತೆ ಸರ್. ಈಗ ಸರ್ ನಾನು ಟೊಮೆಟೊ ಹಾಕ್ತೀನಿ, ಟೊಮೆಟೊ ಹೋಗಿ ತರ್ಲಿಕ್ಕೆ ಮೆಣಸು ಬರುತ್ತೆ, ಮೆಣಸು ಹೋದ ಕೂಡಲೇ ಬದನೆ ಬರುತ್ತೆ ಸರ್, ಬದನೆ ಹೋದ ಕೂಡಲೇ ನುಗ್ಗಿ ಬರುತ್ತೆ, ನುಗ್ಗಿ ಹೋದ ಕೂಡಲೇ ಮತ್ತೆ ಮಾರ್ಚ್ ಏಪ್ರಿಲ್ ಮತ್ತೆ ಮಾವು ಬರುತ್ತೆ ಸರ್, ಅದು ಆದ ತಕ್ಷಣ ಹಂಗೆ ಉಣಿಸೆ ಬರುತ್ತೆ ಸರ್. ಅಂದ್ರೆ ಇದು ಒಂದು ಬುದ್ಧಿವಂತಿಕೆ ಲಕ್ಷಣ, ನಿರಂತರವಾಗಿ ನಮ್ಮ ನಿರಂತರವಾಗಿ ಮಾಡ್ಕೊಂಡು ದಿನನಿತ್ಯ ನಮಗೆ ನಮ್ಮ ಮನೆ ಬಳಕೆಗೆ ಸರ್ ಏನೋ ಒಂದು ಇದನ್ನು ಟೀ ಪುಡಿ ತರಬೇಕು ಹೋಗಕ್ಕಂದ್ರೆ ರೊಕ್ಕ ಇರಲ್ಲ ಸರ್. ಅದೇ ಸಮಗ್ರ ಕೃಷಿ ಪದ್ಧತಿ ಮಾಡೋದ್ರಿಂದ ನಮಗೆ ದಿನನಿತ್ಯ ಕೈ ಆಡ್ತಾ ಇರುತ್ತೆ ಸರ್, ದುಡ್ಡು ಬಂದೇ ಬರುತ್ತೆ ಇರುತ್ತೆ, ನಮಗೆ ಯಾವುದು ಸಮಸ್ಯೆನೂ ಕಾಣಲ್ಲ ಸರ್. ಆಮೇಲೆ ಈಗ ಸುಮಾರು ಸಮಗ್ರ ಕೃಷಿ ಪದ್ಧತಿ ಜೊತೆ ಜೊತೆಗೆ ಮತ್ತೆ ಮೇನ್ ಕ್ರಾಪ್ ಆಗಿ ಏನೇನು ಬೆಳಿತೀರಿ ಸರ್? ಮೇನ್ ಕ್ರಾಪ್ ಆಗಿ ನಾನು ಅದೇ ಈಗ ಸದ್ಯ ಅಂದರೆ ಈಗ ಅಷ್ಟೇ ಮಾಡಿದ್ದೀನಿ ಸರ್, ಈಗ ಕನ್ಸಲ್ಟೆನ್ಸಿಗೆ ಹೋಗ್ತೀನಿ ಸರ್. ನಾನು ದಳಂಬ್ರಿಗಿದ್ದೇನೆ ಈಗ, ಹೊಸ್ತಾಗಿ ಒಂದು ಜೀನಿಯಸ್ ಆರ್ಗಾನಿಕ್ ರೆವಲ್ಯೂಷನ್ ಲಿಮಿಟೆಡ್ ಅಂತ ನಮ್ಮದೊಂದು ಚಿತ್ರದುರ್ಗದಲ್ಲಿ ಕಂಪ್ನಿ ಇದೆ ಸರ್. ಅಂದರೆ ಪ್ಯೂರ್ ಆರ್ಗಾನಿಕ್ ಪ್ರಾಡಕ್ಟ್ ಸರ್, ಅದು ಗೊಬ್ಬರನೂ ಹೌದು ಸರ್, ಲಿಕ್ವಿಡ್ ಔಷಧಿನೂ ಬರುತ್ತೆ ಸರ್, ಆದರೆ ಪ್ಯೂರ್ ಆರ್ಗಾನಿಕ್ ಸರ್, ಅಂದರೆ ಸಾವಯವ ತ್ಯಾಜ್ಯ ವಸ್ತು ಸರ್. ಅದನ್ನು ನಾನು ಇವತ್ತು ರೈತರಿಗೆ, ನೀವು ರಾಸಾಯನಿಕ ಗೊಬ್ಬರ ಬಳಸ್ರಿ, ಲಿಮಿಟಾಗಿ ಬಳಸ್ರಿ. ಇವತ್ತು ಒಂದು ಚೀಲ ಡಿ ಎ ಪಿ ಅನ್ನು 50 ಕೆಜಿ ಬ್ಯಾಗ್ ಆಗ್ತಿದ್ರಲ್ಲ, ಅದರ ಜೊತೆಗೆ ನಮ್ಮದೊಂದು 1/2 ಲೀಟ್ರ್ ಲಿಕ್ವಿಡ್ ಬರುತ್ತೆ ಸರ್, ಎನ್ ಪಿ ಕೆ ಅಂತ ಬರುತ್ತೆ. ಎನ್ ಪಿ ಕೆನ ಸರ್ ಒಂದು ಬ್ಯಾಗಿಗೆ ಬರೀ 1/2 ಲೀಟ್ರ್ ಹಾಕಿ ನಾವು ಅದನ್ನು ಮಿಕ್ಸ್ ಮಾಡಿ ಬೆಳೆಗೆ ಹಾಕೋದ್ರಿಂದ ಇವತ್ತು ನಮ್ಮ ಭೂಮಿಯಲ್ಲಿ ಏನಾಗಿಬಿಟ್ಟಿದೆ ಅಂದ್ರೆ ಸರ್, ಮಳೆ ಬಂದ ಕೂಡಲೇ ಇವತ್ತು ಗೊಬ್ಬರ ನಾವು ಹಾಕಿದೀವಿ ಅಂದರೆ ಬೆಳೆಗೆ ಸಿಗ್ತಕ್ಕಂಥದ್ದು ಬರೀ 30% ಸರ್. ಇವತ್ತು ರಾಸಾಯನಿಕ ಗೊಬ್ಬರದಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಸರ್, ಅದರಲ್ಲಿ ಮೊದಲು ಬರ್ತಕ್ಕಂಥ ಕ್ವಾಲಿಟಿ ಇವಾಗ ಇರಲ್ಲ ಸರ್. ಅದನ್ನೇ ನಾವು ಅದನ್ನು ಕ್ವಾಲಿಟಿ ಕಾಪಾಡ್ಕೋಬೇಕಂದ್ರೆ ನಮ್ಮದೊಂದು ಎನ್ ಪಿ ಕೆ ಲಿಕ್ವಿಡ್ ಬರುತ್ತೆ ಸರ್, ಜೀನಿಯಸ್ ಆರ್ಗಾನಿಕ್ ರೆವಲ್ಯೂಷನ್ ಲಿಮಿಟೆಡ್ನಲ್ಲಿ. ಆ ಲಿಕ್ವಿಡನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ಈಗ ನಾವು 100 ಕೆಜಿ ಹಾಕ್ತೀವಿ ಅಂತ ತಿಳ್ಕೊಂಬ ಸರ್, ಒಂದು ಎಕರೆಗೆ 100 ಕೆಜಿಯಲ್ಲಿ ಬೆಳೆಗೆ ಸಿಗ್ತಕ್ಕಂಥದ್ದು ಬರೀ 30% ಸರ್. ಇನ್ನು 35% ಬಿಸಿಲಿಗೆ ಆವೇ ಹೋಗುತ್ತೆ ಸರ್, ಇನ್ನು 35% ಮಳೆ ಬಂದಾಗ ಹಿಂಗೆ ಹೋಗುತ್ತೆ ಸರ್ ಭೂಮಿಯಲ್ಲಿ. ಅವಾಗ ರೈತ ಏನಾಗ್ತದೆ ಅಂದ್ರೆ, ಏ ನಾನು ಅಷ್ಟು ಒಂದು ಎಕರೆಗೆ ಇಷ್ಟು ಚೀಲ ಆಗ್ತದೆ, ನನಗೆ ಇಳುವರಿ ಬಂದದ್ದು ಕಡಿಮೆ ಆಯಿತು, ಲಾಭನೇ ಸಿಗಲಿಲ್ಲ. ಅದು ಎಲ್ಲಿ ಹೋಗ್ತದೆ ಎಂಬುದು ರೈತರಿಗೆ ಇವತ್ತು ತಿಳುವಳಿಕೆ ಇಲ್ಲ ಸರ್. ಅದಕ್ಕೆ ನಾವೇನು ಈಗ ರೈತರಿಗೆ ಸಲಹೆ ಕೊಡ್ತಾ ಇದೀವಿ ಅಂದ್ರೆ ಸರ್, ಇದನ್ನು ನಮ್ಮ ಲಿಕ್ವಿಡನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ರಿ. ಮಿಕ್ಸ್ ಮಾಡಿ ಹಾಕೋದ್ರಿಂದ ಈಗ ಸರ್ ಯೂರಿಯಾ ಗೊಬ್ಬರ ನಾನು ಇವತ್ತು ಹಾಕ್ತೀನಿ ಸರ್ ಭೂಮಿಗೆ, ಭೂಮಿಗೆ ಹಾಕಿದ ಕೂಡಲೇ ನೀರಲ್ಲಿ ಹಾಕಿದ್ರೆ ಒಂದು 1/2 ತಾಸು ಇರುತ್ತೆ ಸರ್, ಅದಷ್ಟೇ ಪೂರ್ತಿ ಕರಿಗೋಗಿಬಿಡುತ್ತೆ ಸರ್. ಕರಿಗೋದ ಕೂಡಲೇ ಅದು ಎಲ್ಲಿ ಹೋಗ್ತಾಯಿದೆ ಅಂದರೆ, ನೀರು ಅತಿ ಹೆಚ್ಚಾಗಿ ನಾವು ಇವತ್ತು ಭತ್ತಕ್ಕೆ ಬಳಸ್ತಾ ಇದೀವಿ ಸರ್, ಆ ಬಳಸೋದ್ರಿಂದ ಕೆಲವು ಭೂಮಿಯಲ್ಲಿ ಹಿಂಗೆ ಹೋಗುತ್ತೆ ಸರ್, ಕೆಲವು ಆವೇಗಿ ಹೋಗುತ್ತೆ, ಅವು ಭತ್ತನ ಇಳುವರಿನೂ ಕಡಿಮೆ ಆಗುತ್ತೆ ಸರ್. ಅದಕ್ಕೆ ನಾವು ಅದನ್ನು ಲಿಕ್ವಿಡ್ ಮಿಕ್ಸ್ ಮಾಡಿ ಕೊಡೋದ್ರಿಂದ 1% ಕೂಡ ಸರ್ ವೇಸ್ಟ್ ಆಗಲ್ಲ, ಹಿಂಗಕ್ಕೂ ಬಿಡಲ್ಲ, ಆವೇಗಕ್ಕೂ ಬಿಡಲ್ಲ, ಬೆಳಿಗ್ಗೆ ಎಷ್ಟು ಬೇಕು ಅಷ್ಟೇ ಕೊಡುತ್ತೆ ಸರ್. ಇವು ನಾವು ಊಟ ಎಷ್ಟೊತ್ತು ಮಾಡ್ತೀವಿ ಸರ್, ಹೊಟ್ಟೆ ತುಂಬುವರಿಗೆ ಮಾಡ್ತೀವಿ, ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ. ಬೆಳಿಗ್ಗೆನ ಹಂಗೆ ಸರ್, ಈ ಫಲಗಳಿಗೆ ನಾವು ಇವತ್ತು ರಾಸಾಯನಿಕ ಗೊಬ್ಬರ ಕೊಡ್ತೀವಿ ಅಂದ್ರೆ ಎಷ್ಟು ತಗೋಬೇಕು ಅಷ್ಟೇ ತಗೋ, ಅದಕ್ಕಿಂತ ಅತಿಹೆಚ್ಚವಾಗಿ ತೊಗೊಳಲ್ಲ ಸರ್. ಈಗ ಒಂದು ದಿವಸ ತೊಗೊಂಡ್ಬಿಡ್ತತೆ, ಇನ್ನೊಂದು ದಿವಸಕ್ಕೆ ಅದು ಗೊಬ್ಬರ ಇರಲ್ಲ, ಅಲ್ಲಿ ನಾಳೆಗೆ ಬೇಕಾಗಿರ್ತದೆ ಸರ್, ಅದಕ್ಕೆ ಹಸಿವಿರ್ತತೆ, ನನಗೆ ಗೊಬ್ಬರ ಬೇಕು, ನ್ಯೂಟ್ರಿಯನ್ಸ್ ಬೇಕಂತ ಹಸಿವಿರುತ್ತೆ, ಅವಾಗ ಅಲ್ಲಿ ಹಾಕಿರ್ತಕ್ಕಂಥ ರಾಸಾಯನಿಕ ಗೊಬ್ಬರ ಇರಲ್ಲ ಸರ್, ಅವಾಗ ಬೆಳೆ ಕುಂಠಿತ ಆಗುತ್ತೆ. ಅದಕ್ಕೆ ನಾವು ರೈತರಿಗೆ ತಿಳುವಳಿಕೆ ಹೇಳ್ತಾ ಇದ್ದೀವಿ ಸರ್, ಇದನ್ನು ಬಳಸ್ರಿ. ನಾನು ಹಲವಾರು ಕಡೆ ಈಗ ಗಂಗಾವತಿಯಲ್ಲಿ ಮಲ್ಲಾಪುರ ಅದೆಲ್ಲ ನಾನು ಈಗ ಮಾಡಿಸ್ತಾ ಇದ್ದೀನಿ ಸರ್, ಭತ್ತಕ್ಕೆ ನಮ್ಮ ಗ್ರಾನಿವಲ್ಲನ ಇದನ್ನು ಮಾಡಿಸ್ತಾ ಇದ್ದೀನಿ ಸರ್, ಒಳ್ಳೆ ಇಳುವರಿನೂ ಬರ್ತಾ ಇದೆ. ಆಮೇಲೆ ಈಗ ಸದ್ಯ ನಾನು ಮರಮಳೆಯಲ್ಲಿ ಇವಾಗ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸರ್, ಚಿಲ್ಲಿಗೆ ಒಂದು ಮೆಡಿಸಿನ್ ಬರುತ್ತೆ ಸರ್ ನಮ್ಮದರಲ್ಲಿ, ಜೀರಿವಿವು ಆಮೇಲೆ ವೆಜಿಟೇಟಿವ್ ಪ್ಲಸ್ ಅಂತ ಬರುತ್ತೆ ಸರ್. ಅದನ್ನು ಒಬ್ಬ ರೈತಿಗೆ ನಾನು ಇಲ್ಲ ಅಣ್ಣ ನನಗೆ ಮುಟ್ರಾಗಿಬಿಟ್ಟಿದೆ ಮೆಣಸು ಗಿಡ 2 ಎಕರೆ ಹಾಕಿದ್ದೀನಿ, 65,000 ರೂಪಾಯಿಗೆ 1 ಕೆಜಿ ಬೀಜ ತಗೊಂಬಂದು ನಾನು ನಾಟಿ ಮಾಡಿದ್ದೀನಿ, ಮುಟ್ರ ರೋಗ ಹೋಗೋದು ಅಂತ. ಅಣ್ಣ ನನ್ನ ಹತ್ರ ಒಂದು ಔಷಧಿ ಇದೆ, ಇದನ್ನು ಸ್ಪ್ರೇ ಮಾಡು, ಈ ಔಷಧಿ ನಾನು ಕೊಟ್ಟಿರ್ತಕ್ಕಂಥದ್ದು ನಿನಗೆ ರಿಸಲ್ಟ್ ಚೆನ್ನಾಗನ್ಸಿದ್ರೆ ಮುಂದೆ ಕಂಟಿನ್ಯೂ ಮಾಡು, ಇಲ್ಲಾಂದರೆ ನೀನು ರಾಸಾಯನಿಕಕ್ಕೆ ಹೋಗು, ನೀನು ಕೆಮಿಕಲ್ಸ್ಗೆ ಹೋಗು ಅಂತ ಹೇಳಿ ಸರ್. ಸರ್ ಸ್ಟಾರ್ಟಿಂಗು ನಾನು ಮೊನ್ನೆ ಸ್ಪ್ರೇ ಮಾಡಿಸಿ ತಿರ್ಗ ಶನಿವಾರ ದಿವಸ ನನ್ನ ಹತ್ರ ಬಂದ ಸರ್, ಅಣ್ಣ ಮುಟ್ರ ರೋಗ ಹೋಗಿಬಿಟ್ಟಿದೆ, ಹೋಗಿಬಿಟ್ಟಿದೆ ಅಂದರೆ ಮತ್ತೆ ಇನ್ನೊಂದು ನಿನಗೆ ಮತ್ತೆ ಬೆಳವಣಿಗೆ ಬರಬೇಕು, ಈಲ್ಡ್ ಬರಬೇಕು, ನಿನಗೆ ಹೆಚ್ಚಿಗೆ ಇಳುವರಿ ಬರಬೇಕು, ಕೌಲುಗಳು ಬರಬೇಕು, ಅದಕ್ಕೆ ಒಂದು ಔಷಧಿ ಕೊಡ್ತೀನಿ, ಅದನ್ನು ಸ್ಪ್ರೇ ಮಾಡು ಅಂತ. ನಿನ್ನಿಲ್ದ ಮೊನ್ನೆ ಸ್ಪ್ರೇ ಮಾಡಿಸಿದ್ದೀನಿ ಸರ್, ಅದನ್ನು ರಿಸಲ್ಟ್ ನೋಡ್ಕೊಂಡು ಈಗ ಅದನ್ನು ಮುಟ್ರ ರೋಗ ಹೋಗೋದನ್ನ ನೋಡಿ ಸರ್, ಈಗ ಒಂದು 8-10 ಮಂದಿ ರೈತರನ್ನ ಕನ್ಸಲ್ಟ್ ಮಾಡಿದ್ದಾನೆ ಸರ್. ಈ ಮರಮಳೆಯಲ್ಲಿ ಸತೀಶ್ ಸರ್ ಅಂತ ಅದಾರೆ ಸರ್, ಇವರು ಅವರು ಡಿಪಾರ್ಟ್ಮೆಂಟ್ನಲ್ಲಿ ಅದಾರೆ, ಅವರು 11 ಎಕರೆ ಚಿಲ್ಲಿ ಹಾಕಿದ್ದಾರೆ ಸರ್, ಅವರಿಗೆ ಈಗ ಜೀರಿವಿವು ಸ್ಪ್ರೇ ಕೊಟ್ಟಿದ್ದೀನಿ ಸರ್. ಇನ್ನೊಬ್ಬ ಟಿ ಸೋಮಶೇಖರ್ ಅಂತ ಅದಾನೆ ಸರ್, ಅವರಿಗೆ ಚಿಲ್ಲಿಗೆ ನಾನು ಅದನ್ನೇ ಮೆಡಿಸಿನ್ ಉಪಯೋಗ ಮಾಡಿದ್ದೀನಿ ಸರ್. ಇವಾಗ ಅವ್ರ ರೈತರು ಏನಂತಾರೆ, ಕೆಮಿಕಲ್ಸ್ನಲ್ಲಿರ್ತಕ್ಕಂಥ ಪವರ್ ಅದಕ್ಕಿಂತ ಹೆಚ್ಚಿಗೆ ಐತಣ್ಣ, ನಾನು ನಿಮ್ಮ ಕಂಪ್ನಿದೇ ಬಳಸ್ತಾ ಇದ್ದೀನಿ, ಸರ್, ನಾವು ರೈತಿಗೆ ನಾವು ಮನವರಿಕೆ ಮಾಡ್ತೀವಿ, ಅದನ್ನ ಔಷಧಿ ಕೊಡ್ತೀವಿ ಅಂದ್ರೆ ಸರ್ ಪ್ಲಾಟ್ ವಿಸಿಟ್ ಮಾಡೋದಲ್ಲಿ ಕೊಡಲ್ಲ ಸರ್. ಇವತ್ತು ರೈತ ಏನು ಮಾಡ್ತಾನೆ ಸರ್, ಒಂದು ಎಲೆ ರೋಗ ಇಲ್ಲೇನು ಚುಕ್ಕಿ ರೋಗ ಬಿದ್ದಿರ್ತೈತಿ, ಆ ಎಲೆ ಹರ್ಕೊಂಡು ಹೋಗ್ತಾನೆ ಔಷಧಿ ಅಂಗಡಿಗೆ ಹೋಗ್ತಾನೆ ಸರ್. ಔಷಧಿ ಅಂಗಡಿಗೆ ಹೋದಾಗ ಅವ್ರಿಗೆ ಔಷಧಿ ಖರ್ಚಾಗ್ಬೇಕು ಸರ್, ಖರ್ಚಾದಾಗ ಒಂದಕ್ಕೆ ಎರಡು ಮೂರು ಡಬಲ್ ಕೊಡ್ತಾರೆ ಸರ್. ಅವ್ರು ರೈತಿಗೆ ಆ ರೋಗ ಹೋದ್ರೇನು ಬಿಟ್ರೇನು ಮತ್ತೆ ಏನುಂಟದು ಸರ್, ನಿಮ್ಮ ಹತ್ರ ಹಿಂಗೆ ಹೋಗಿದ್ದೆ ರೋಗ ಹೋಗಿಲ್ಲ, ಇಲ್ಲ ಅದಕ್ಕಿಂತ ಚಲೋ ಔಷಧಿ ಐತಿ ಮತ್ತೆ ಒಂದು ಕೊಡ್ತೀನಿ ಮತ್ತೆ ಒಂದು ತಗೊಂಡೋಗಿ ಬಿಡಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಹೋಗಲ್ಲ ಸರ್. ಅವು ರೈತ ಇವತ್ತು ಏನಾಗಿದೆ ಅಂದ್ರೆ ಸರ್, ಹಿಂಗೆ ವಿಜ್ಞಾನಿಗಳು ಸಲಹೆ ತೊಗೊಳಲ್ಲ ಸರ್ ಸರಿಯಾದ ರೀತಿಯಿಂದ. ಇವತ್ತು ಸರ್ ಇಲ್ಲೇ ನಮ್ಮ ಹತ್ರ ಗಂಗಾವತಿ KVK ಇದೆ ಸರ್. ಇವತ್ತು ಯಾವ ಒಬ್ಬ ರೈತ ಹೋದ್ರೂ ಕೂಡ ವಿಜ್ಞಾನಿಗಳು ಒಂದು ತಾಸಲ್ಲ ಒಂದೂವರೆ ತಾಸು ಕುಂದಿರಿಸಿ ಅವ್ರಿಗೆ ಸಲಹೆ ಕೊಡ್ತಾರೆ ಸರ್. ರೈತ ಯಾರೂ ಹೋಗಂಗಿಲ್ಲ. ಮೊದಲಿಗೆ ಅಂದರೆ ಗ್ರಾಮ ಸೇವಕ ಇರ್ತದೆ ಸರ್ ಹಳ್ಳಿಗಳಾಗ, ಗ್ರಾಮ ಸೇವಕಗಳು ಅವರೆಲ್ಲ ಹೊಲಗಳಿಗೆ ವಿಸಿಟ್ ಕೊಡ್ತಿದ್ರು, ರೈತರಿಗೆ ಸಲಹೆ ಕೊಡ್ತಿದ್ರು. ಈಗ ಆ ಗ್ರಾಮ ಸೇವಕನ ಇಲ್ಲ ಸರ್, ಹ್ಯಾಂಡ್ಗಳಿಲ್ಲ. ಹೌದಾ? ಇವಾಗ ಏನಿದ್ರು ನಾವೇ ಹೋಗ್ಬೇಕು ಸರ್. ಈಗ ಅವರೆಲ್ಲ ಹೊಲಗಳಿಗೆ ಒಬ್ಬ ತಾಲೂಕಲ್ಲಿ ಒಬ್ಬ AD ಅವ್ರು ಇರ್ತಾರೆ ಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ. ಇಡೀ ತಾಲೂಕನ್ನೇ ನೋಡ್ಕೋಬೇಕಂದ್ರೆ ಆಗಲ್ಲ ಸರ್. ಒಂದು ವಿಲೇಜ್ ಲೆವೆಲಲ್ಲಿ 33 ಹಳ್ಳಿ ಇರ್ತಾವೆ ಸರ್, 33 ಹಳ್ಳಿಗೆ ಭೇಟಿ ಕೊಡೋಕ್ಕಾಗಲ್ಲ ಸರ್. ಒಂದು ಪಿರ್ಕಕ್ಕೆ 33 ಹಳ್ಳಿ ಇರ್ತಾವೆ ಸರ್. ಅದೇ ರೀತಿ ಇವತ್ತು ನಮ್ಮ ಹೊಸಪೇಟೆ AD ಅವರು ಮರನಮಳ್ಳಿ, ಕಂಪ್ಲಿ, ಕಾಂಬ್ಲಾಪುರ ಇದೆಲ್ಲ ರೌಂಡ್ ಹೊಡಿಬೇಕಂದ್ರೆ ಆಗಲ್ಲ ಸರ್. ರೈತರು 4-5 ಮಂದಿ ರೈತರು ಕುಡಿಕೋಬೇಕು, ಹೋಗ್ಬೇಕು, ಅವ್ರ ಸಲಹೆ ತಗೋಬೇಕು, ಅದನ್ನು ಅನುಸರಿಸಿದ್ರೆ ಸರ್ ಅವರು ಈ ರೀತಿ ಮಾಡ್ರಪ್ಪ ಈ ರೀತಿ ಬಿಡ್ರಿ ಅಂತ ಹೇಳ್ತಾರೆ ಸರ್. ಅಂದರೆ ಗ್ರಾಮ ಮಟ್ಟದಲ್ಲಿನೇ ರೈತರು ತಿಳುವಳಿಕೆ ಇರೋರು ಒಟ್ಟಿಗೆ ಸೇರಿ ಹೋಗ್ಬೇಕು ಸರ್, ವಿಜ್ಞಾನಿಗಳ ಹತ್ರ ಹೋಗ್ಬೇಕು ಸರ್. ಸರ್ ನಮ್ದು ಈ ರೀತಿ ಭೂಮಿ ಈ ರೀತಿ ಆಗಿದೆ, ಬೆಳೆ ಇಳುವರಿ ಬರ್ತಾ ಇಲ್ಲ, ಅದನ್ನು ಹೋಗಿ ಅವರಿಗೆ ಮನವರಿಕೆ ಮಾಡಿದ್ರು ಸರ್. ಮನವರಿಕೆಯಾಗಿ ಕುಂದಿರಿಸಿ ಹೇಳಿ ಕಳಿಸ್ತಾರೆ ಸರ್. ಇವತ್ತು ರೈತ ಹೋಗಂಗಿಲ್ಲ ಸರ್. ಆಮೇಲೆ ಮಾರ್ಗದಪ್ಪ ಸರ್, ಈ ಭಾಗಗಳಲ್ಲಿ ಈಗ ಕ್ಯಾನಲ್ ಮುಖಾಂತರ ನೀರಿನ ಸೌಲಭ್ಯ ಜಾಸ್ತಿ ಇರೋದ್ರಿಂದ ನೀರಿನ ದುರ್ಬಳಕೆ ಕೂಡ ಜಾಸ್ತಿ ಆಗ್ತಾ ಇದ್ದು ಅದರಿಂದ ಭೂಮಿಯ ದುಷ್ಪರಿಣಾಮ ಇದೆ ಸರ್. ಅದನ್ನ ಹೇಳ್ತಾ ಇದೀವಿ ಸರ್. ಭತ್ತಕ್ಕೆ ನೀರು ಎಷ್ಟು ಬೇಕು? 8 ದಿವಸ 10 ದಿವಸಕ್ಕೆ ಒಂದ್ಸಲ ಬೇಕು ಸರ್ ಭತ್ತಕ್ಕೆ. ಅದು ನೀರು ಹೆಚ್ಚಿಗೆ ಪ್ರಮಾಣದಲ್ಲಿ ನೀರು ಬಿಡೋದ್ರಿಂದ ಇಳುವರಿ ಕುಂಠಿತ ಆಗುತ್ತೆ ಸರ್. ನಾವು ಇವತ್ತು ಅದೆಲ್ಲ ಏರೂರು ಅದೆಲ್ಲ ಹೋಗ್ದ ರೈತರಿಗೆಲ್ಲ ಇದನ್ನೇ ಹೇಳ್ತಾ ಇದೀವಿ ಸರ್. ನೀರು ಕಡಿಮೆ ಪ್ರಮಾಣದಲ್ಲಿ ಬಳಸ್ರಿ. ನಿಮ್ಮ ಇಳುವರಿನ ಹೆಚ್ಚಿಗೆ ತೊಗೊಳ್ಬೇಕಂದ್ರೆ ಗೊಬ್ಬರ ಹಾಕಿದ ಕೂಡಲೇ ನೀವು ನೀರು ಯಥೇಚ್ಛವಾಗಿ ಬಳಸಿದಾಗ ಅದು ಆಟೋಮೆಟಿಕ್ಲಿ ನಿಮಗೆ ಬೆಳೆ ಕುಂಠಿತ ಆಗುತ್ತೆ. ಅದು ನೀವು ರಾಸಾಯನಿಕ ಗೊಬ್ಬರ ಹಾಕ್ರಿ, ಬೇಡಂಬಲ್ಲ, ನೀವು ಮೊದಲಿಂದ ಬಂದಿದ್ದೀರಿ ಹಾಕ್ರಿ. ಹಾಕಿದ್ರೆ ಕೂಡ ನೀವು ರಾಸಾಯನಿಕ ಗೊಬ್ಬರ ಹಾಕಿದ ಮೇಲೆ ನೀರು ಬಂದ್ ಮಾಡಿ ಸರ್. ರಾಸಾಯನಿಕ ಗೊಬ್ಬರ ಹಾಕಿ ಕನಿಷ್ಠ ಅಂದರೆ 1-8 ದಿವಸ ಆದರೂ ನೀರು ಬಂದ್ ಮಾಡ್ಬೇಕು ಸರ್. ಅವಾಗ ಬೆಳಿಗ್ಗೆ ನಾವು ಹಾಕಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಇಲ್ಲಾಂದ್ರೆ ನೀರು ನಿಲ್ಸಿಬಿಟ್ರೆ ನೀರಿನ ಜೊತೆ ಹರ್ಕೊಂಡು ಹೋಗುತ್ತೆ ಸರ್, ಕೆಳಗೆ ಹಿಂಗೆ ಹೋಗುತ್ತೆ ಸರ್. ಅದು ಹೌದಾ? 35% ಕೆಳಗೆ ಹಿಂಗೆ ಹೋಗುತ್ತೆ ಸರ್. ಇನ್ನು ಉಳಿಕೆದ್ದು ನೀರಿನ ಗುಂಟ ಹರ್ಕೊಂಡು ಹೋಗುತ್ತೆ ಸರ್. ಇನ್ನು ಇದ್ದದ್ದು ಬಿಸಿಲಿಗೆ ಆವಿಯಾಗಿ ಹೋಗುತ್ತೆ ಸರ್. ಬೆಳಿಗ್ಗೆ ಸಿಗ್ತಕ್ಕಂಥದ್ದು ಬರೀ 30% ಸರ್, ನಾವು ಹಾಕಿರ್ತಕ್ಕಂಥ ಗೊಬ್ಬರನ. ಅವ್ರು ರೈತ ಏನು ಹೇಳ್ತಾನೆ, ನಾನು ಎಕರೆಗೆ 10 ಬ್ಯಾಗ್ ಹಾಕಿದೆ, 12 ಬ್ಯಾಗ್ ಹಾಕಿದೆ, ಇಳುವರಿ ಬರಲಿಲ್ಲ. ಅದಕ್ಕೆ ಇವತ್ತು ರೈತರು ನೀರು ಪ್ರಮಾಣ ಕೂಡ ಕಡಿಮೆ ಮಾಡ್ಬೇಕು ಸರ್. ಭತ್ತಕ್ಕೆ ಯಾವುದೇ ಬೆಳೆಗೆ ಆಗಲಿ ಸರ್, ನೀರು ಎಷ್ಟು ಕೊಡ್ಬೇಕು ಅಷ್ಟು. ಅದರಲ್ಲಿ ಸರ್ ನಮ್ದು ಈಗ ಒಂದು ನಮ್ಮದರಲ್ಲೇ ಒಂದು ಜೀನಿಯಸ್ ಕಂಪ್ನಿಯಲ್ಲಿ ಸಮ್ಮರ್ ಗೋಲ್ಡ್ ಅಂತ ಬಂದಿದೆ ಸರ್. ಅಂದರೆ ಬೇಸಿಗೆ ಬಂಗಾರ ಸರ್. ಬೇಸಿಗೆ ಬಂಗಾರ ಅಂದರೆ ಸರ್ 1 ಎಕರೆಗೆ ನಾವು 1 kg ರೆಕಮೆಂಡ್ ಮಾಡ್ತೀವಿ ಸರ್. ಬಿತ್ತನೆ ಮುಂದಗಡೆ ಒಂದು ಮರಳಲ್ಲಿ ಆಗಲಿ ಸರ್, ಅವರು DAP ಹಾಕ್ತಿದ್ರೆ DAP ಅದನ್ನು ಮಿಕ್ಸ್ ಮಾಡಿ 1 ಎಕರೆಗೆ 1 kg ಹಾಕಿದ್ರೆ ಸರ್ ಬಿತ್ತನೆ ಮುಂದಗಡೆ ಒಂದು ಹಸಿಯಾಗಿರುತ್ತೆ ಸರ್. ಮಳೆ ಬಂದಾಗ ಹಸಿ ಆದಾಗ ಅದ್ರ ಗುಂಟ ಅದನ್ನು ಸಮ್ಮರ್ ಗೋಲ್ಡನ್ನ ಪುಡಿ ಪೌಡ್ರ್ ಬರುತ್ತೆ ಸರ್. ಆ ಪೌಡ್ರ್ ಮಿಕ್ಸ್ ಮಾಡಿ ಹಾಕಿಬಿಟ್ರೆ ವಿತಿನ್ 1-1.5 ತಿಂಗಳು ಫಲ ಏನೇನೇ ಆಗಲ್ಲ ಸರ್. ಅದು ಏನು ಮಾಡ್ತೈತೆ ಅಂದರೆ ನಮ್ಮ ಸಮ್ಮರ್ ಗೋಲ್ಡ್ ಸರ್ ನೀರಿನ ಅಂಶನ ಹಂಗೆ ಹಿಡಿದಿಟ್ಕೊಂಡಿರುತ್ತೆ ಸರ್. ಬೆಳಿಗ್ಗೆ ಎಷ್ಟು ಬೇಕು ಅಷ್ಟೇ ಕೊಡುತ್ತೆ ಸರ್. ಅದು ಕೊಟ್ಟಾಗ ಸರ್ ಯಾವಾಗ ಅತೇಚ್ಛವಾಗಿ ಬಿಸಿಲಾಯಿತು, ಮಳೆನೂ ಬರಲಿಲ್ಲ, ಆ ಬೆಳಿಗ್ಗೆ ಎಷ್ಟು ಬೇಕು ಅಷ್ಟೇ ಕೊಡ್ತಾ ಇರ್ತತಿ. ಒಂದು ಸ್ವಲ್ಪ ಜುಬ್ಬಿನಂಗೆ ಮಳೆ ಬಂತು ಅಂದ್ರೆ ಸರ್ ಮತ್ತೆ 1 ತಿಂಗಳು ಫಲ ಕಾಪಾಡುತ್ತೆ ಸರ್. ಬೇಸಿಗೆಯಲ್ಲಿ ಸರ್ ಮಳೆಗಾಲದಲ್ಲಿ, ಈಗ ಮಳೆಗಾಲದಲ್ಲಿ ನೀರಾವರಿ ಇರಲ್ಲ ಸರ್, ಕೆಲವರು ಬೆದ್ಲು ಭೂಮಿಗಳು ಇರ್ತಾವ. ಆ ಬೆದ್ಲು ಭೂಮಿಗೆ ಒಂದು ಎಕರೆಗೆ 1 kg 1,600 ರೂಪಾಯಿ ಸರ್ ನಮ್ದು 1 kg ಪೌಡ್ರ. ಅವ್ರದ್ರಿಗೆ ಅವ್ನು ಮತ್ತೆ ನಮ್ಮ ಕಂಪ್ನಿಯಲ್ಲಿ ಏನಾನ ಅವರು ಐಡಿಯಾ ನಂಬರ್ ಮಾಡಿಸಿದ್ರು ಸರ್, 20% ಡಿಸ್ಕೌಂಟ್ ಕೊಡ್ತೀವಿ ಸರ್ ನಾವು ಅವ್ರಿಗೆ. ಒಂದು ಯಾವುದೇ ಖರೀದಿ ಮಾಡಲಿ ಸರ್, ಅವರು ಪ್ರಾಡಕ್ಟ್ ಯಾವುದೇ ಖರೀದಿ, ಒಂದು ಲಿಕ್ವಿಡ್ ಆಗಲಿ, ಒಂದು ಗ್ರಾನ್ಯುವಲ್ ಆಗಲಿ, ಒಂದು ಸಮ್ಮರ್ ಗೋಲ್ಡ್ ಆಗಲಿ, ಯಾವುದೇ ಖರೀದಿ ಮಾಡಿದ್ರೆ ಅವರು ಒಂದು ಐಡಿಯಾ ನಂಬರ್ ಮಾಡಿದ್ರೆ ಅವ್ರಿಗೆ 20% ನಾವು ಡಿಸ್ಕೌಂಟ್ ಕೊಡ್ತೀವಿ ಸರ್. ನಮ್ಮದು ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಸರ್, ISO ಮಾರ್ಕಿಂಗ್ ಕೂಡ ಇದೆ ಸರ್. ಇವಾಗ ನೀವು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ, ಹೌದು ಸರ್, ಇದು ನಿಮ್ಮ ಸ್ವಂತ ಜಮೀನಿನಲ್ಲಿ ಯಾವ ರೀತಿ ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಿ? ಸರ್ ನಾನು ಸಾರ ಘಟಕ ಮಾಡಿದ್ದೀನಿ ಸರ್, ಎರೆಜಲ ಘಟಕ ಮಾಡಿದ್ದೀನಿ, ಎರೆಹುಳ ಗೊಬ್ಬರ ಮಾಡಿದ್ದೀನಿ ಸರ್. ಅದರ ಜೊತೆಗೆ ನಾನು ಸಮ್ಮರ್ ಗೋಲ್ಡನ್ನು ಬಳಸ್ತಾ ಇದ್ದೀನಿ ಸರ್. ನನಗೆ ಪಕ್ಕ ರಿಸಲ್ಟ್ 100% ನಾನು ಫಸ್ಟ್ ಅದನ್ನು ಉಪಯೋಗ ಮಾಡಿ ಸರ್ ಬೇರೆ ರೈತರಿಗೆ ಹೇಳ್ತೀನಿ ಸರ್. ಅದು ರಿಸಲ್ಟ್ ಬರಲಿಲ್ಲ ನಾನು ಯಾರಿಗೆ ಹೇಳಕ್ಕೆ ಹೋಗಲ್ಲ ಸರ್. ನಾನು ಪಕ್ಕ ಇನ್ನೊಂದು ನಮ್ಮದರಲ್ಲಿ G-Seed ಡಿಸೀಸ್ ಕೇರ್ ಅಂತ ಬರುತ್ತೆ ಸರ್. ಅಂದರೆ ಬಿತ್ತನೆ ಆಗಲಿಕ್ಕಿಂತ ಮುಂಚಿತವಾಗಿ ಈ ಬೀಜೋಪಚಾರ ಅಂತ ಏನು ಮಾಡ್ತೀವಿ ನೋಡಿ ಸರ್, ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಟ್ರೈಕೋಡರ್ಮ ಸಿಗುತ್ತೆ ಸರ್, ಸೋಡಮನಸ್ ಸಿಗುತ್ತೆ, ಇದರಲ್ಲೆಲ್ಲ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ತದ್ರೆ ಸರ್. ನಮ್ದು ಏನಿದೆ ಅಂದ್ರೆ ಸರ್, ಈಗ ಮೆಕ್ಕೆಜೋಳ ಬೀಜ ತೊಗೊಂಬರ್ತೀವಿ ಸರ್, ಅದಕ್ಕೆ ಕೆಮಿಕಲ್ಸ್ ಬೀಜೋಪಚಾರ ಮಾಡಿರ್ತಾರೆ ಸರ್. ನಾವು ಆ ಕೆಮಿಕಲ್ಸನ್ನು ಪೂರ್ತಿ ನೀರಲ್ಲಿ ತೊಳೆದು ಬಿಡ್ತೀನಿ ಸರ್. ತೊಳೆದು ಒಂದು 20 ಕೆಜಿ ಬೀಜಕ್ಕೆ 50 ಗ್ರಾಮ್ ಪೌಡ್ರನ್ನ ಅಕ್ಕಿ ಗಂಜಿಯಲ್ಲಿ ಸರ್ ಮಿಕ್ಸ್ ಮಾಡಿ ಆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ತೀನಿ ಸರ್. ಬಿತ್ತನೆ ಮಾಡೋದ್ರಿಂದ ಸರ್ ಬೇರೆ ನಮ್ಮದು ಜಿ ಸೀಡು ಡಿಸೀಸ್ ಕೇರ್ ಏನಿದೆಯಲ್ಲ ಸರ್, ಬೀಜು ಸುಮಾರು 16-18 ಇಂಚು ಆಳವಾಗಿ ಹೋಗುತ್ತೆ ಸರ್ ಬೇರೆ. ಅವಾಗ ಬೇರೆ ಆಳವಾಗಿ ಹೋದಾಗ ಏನಾಗುತ್ತೆ ಅಂದ್ರೆ ಸರ್, ನೀರಿನಂಶ ಇಲ್ಲಿವರೆಗೆ ಅಲ್ಲಿವರೆಗೂ ಇರುತ್ತೆ ಸರ್, ಅವಾಗ ಫಲ ಬಾಡಲ್ಲ ಸರ್. ಅದ್ರ ಜೊತೆಗೆ ಇದು ಒಂದು ನಾವು ಸಮ್ಮರ್ ಗೋಲ್ಡ್ ಬಳಸಿಬಿಟ್ರೆ ವಿತಿನ್ ಒಂದು ಬೆಳೆಗೆ ಸರ್ 3.5-4 ತಿಂಗಳು ಬೇಕು ಸರ್ ಒಂದು ಬೆಳೆ ಬರೋದ್ರಾಗ. ಎರಡೇ ಮಳೆ ಆಗಿಬಿಟ್ರೆ ಮನೆಯಲ್ಲೇ ಅವನು ಬೆಳೆ ಇದ್ದಂಗೆ ಸರ್. ಇದೊಂದು ಪ್ರಾಡಕ್ಟ್ ನಾನು ಉಪಯೋಗ ಮಾಡಿ ರೈತರಿಗೂ ಉಪಯೋಗ ಮಾಡ್ತಾ ಇದ್ದೀನಿ ಸರ್, 100% ರಿಸಲ್ಟ್ ಸಿಕ್ಕಿದೆ ಸರ್. ಆಮೇಲೆ ಇನ್ನೊಂದು ಸರ್, ಈ ದಳಂಬ್ರಿ ಬ್ಲೈಟು ವಿಲ್ಟು ಅಂತ ಬರುತ್ತೆ ಸರ್, ಬ್ಲೈಟು ವಿಲ್ಟು ಬರಲ್ದಂಗೆ ಸರ್ ಮುಂಜಾಗ್ರತವಾಗಿ ನಾವು ಒಂದು ಜಿ ರಿವ್ಯೂ ಅಂತ ಒಂದು ಪ್ರಾಡಕ್ಟು ಇದನ್ನು ಮಾಡಿದ್ದೀವಿ ಸರ್. ಆ ಪ್ರಾಡಕ್ಟು ಉಪಯೋಗ ಮಾಡೋದ್ರಿಂದ ಸರ್ ನಾನು ಈಗ ಸೊಂಡೂರು ಏರಿಯಾದಲ್ಲಿ ಮಾಡಿಸ್ತಾ ಇದ್ದೀನಿ ಸರ್. ಆಮೇಲೆ ಅಗ್ರಿಬನ್ಮಳ್ಳಿ ನಂದಿಬಂಡಿ ಸುರೇಶ್ ಬಾಬು ಇದೆ ಸರ್, ಅವ್ರದ್ದು 16 ಎಕರೆ ಪ್ಲಾಟು ನಮ್ಮದೇ ಬಳಸ್ತಾ ಇದ್ದಾರೆ ಸರ್ ಈಗ ದಳಂಬ್ರಿ. ಈ ವರ್ಷ ಫಸ್ಟಿಗೆಲ್ಲ ಕೆಮಿಕಲ್ಸು ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ದಾರೆ ಸರ್. ಒಂದು ಫಸ್ಟ್ ಪ್ಲಾಟಿಂಗ್ 16 ಎಕರೆಯಲ್ಲಿ 8 ಎಕರೆ ಪ್ಲಾಟ್ ಮಾಡಿಸಿದೆ ಸರ್ ನಾನು. 8 ಎಕರೆ ಪ್ಲಾಟ್ ಮಾಡಿಸಿದಾಗ ಒಳ್ಳೆ ರಿಸಲ್ಟ್ ಬಂತು ಸರ್. ಈ ವರ್ಷ 16 ಎಕರೆನು ಮಾಡ್ತಾ ಇದ್ದೀನಿ, ಅವರೇ ಮಾಡ್ತಾ, ನಾನೇ ಮಾಡ್ತೀನಪ್ಪ ನಿಮ್ಮದೇ ಪ್ರಾಡಕ್ಟ್. ಅಂದರೆ ಈ ರಾಸಾಯನಿಕ ಗೊಬ್ಬರಗಳಿಗಿಂತ ಈ ಆರ್ಗಾನಿಕ್ ಸರ್ ಈಗ ರೈತಗೆ ಸರ್ ಎರೆಹುಳ ಗೊಬ್ಬರ ಮಾಡ್ಕೋಬೇಕು, ಜೀವಸಾರ ಘಟಕ ಮಾಡ್ಕೋಬೇಕು, ಆಮೇಲೆ ಇದನ್ನೆಲ್ಲ ಜೀವಾಮೃತ ಮಾಡ್ಕೋಬೇಕು, ಅಗ್ನ್ಯಾಸ್ತ್ರ ಬ್ರಹ್ಮಾಸ್ತ್ರ ಅಂತ ಇದೆ ಸರ್ ಇದರಲ್ಲಿ ಸಾವಯವದ ಮನೇಲಿ ಸಿಗ್ತಕ್ಕಂಥದ್ದು ಸರ್ ಅಗ್ನ್ಯಾಸ್ತ್ರ ಬ್ರಹ್ಮಾಸ್ತ್ರ ಜೀವಾಮೃತ ಇದು ಮಾಡ್ಕೋಬೇಕಂದ್ರೆ ಸರ್ ರೈತಿಗೆ ತಾಳ್ಮೆ ಇಲ್ಲ ಸರ್. ಯಾವುದೇ ಒಂದು ಕೆಲಸಕ್ಕೆ ಹೋಗ್ತಾನೆ ಸರ್, ಕೆಲಸ ಇದ್ರೇನು ಬಿಟ್ರೇನು ಅದರಲ್ಲಿ ಲಾಭ ಬಂದ್ರೇನು ಬಿಟ್ರೇನು ಸುಮ್ಮನೆ ತಿರುಗಾಡೋಕೆ ಹೋಗ್ತಾನೆ ಸರ್. ಇದೇ ತನ್ನ ಭೂಮಿಗೆ ಬಳಕೆ ಮಾಡ್ಕೊತಕ್ಕಂಥದ್ದು ತನ್ನ ಹೊಲದಲ್ಲಿ ಸಿಗ್ತಕ್ಕಂಥದ್ದು ಭೂಮಿ ಮಾಡ್ಕೊಬೇಕ ರೈತಿಗೆ ತಾಳ್ಮೆ ಇಲ್ಲ ಸರ್. ಅದಕ್ಕೆ ಈಗ ವೈಜ್ಞಾನಿಕ ರೀತಿಯಿಂದ ಪ್ರಾಡಕ್ಟ್ಗಳು ಬಂದಿದೆ ಸರ್, ಆರ್ಗಾನಿಕ್ನಲ್ಲಿ ಹಲವಾರು ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಬಂದವೆ ಸರ್. ಅದ್ರ ಜೊತೆಗೇನೆ ಸರ್ ಈ ಆರ್ಗಾನಿಕ್ ಪ್ರಾಡಕ್ಟು ಮತ್ತು ರಾಸಾಯನಿಕ ಗೊಬ್ಬರ ಸರ್ ಇವತ್ತು ಒಂದು ಚೀಲ ಡಿ ಎ ಪಿ ಹಾಕೋದನ್ನ ಸರ್ 25 ಕೆಜಿಗೆ ಒಂದು ಈ ವರ್ಷ ಸ್ಟಾರ್ಟಿಂಗ್ ಆಗೋದು ಸರ್, ಮುಂದಿನ ವರ್ಷ 12.5 ಕೆಜಿಗೆ ಬರೋದು ಸರ್, ನೆಕ್ಸ್ಟ್ ಇಯರ್ 6.5 ಕೆಜಿಗೆ ಬರೋದು, 3 ವರ್ಷ ಇದೇ ಕಂಟಿನ್ಯೂ ಮಾಡಿ ಈ ಪ್ರಾಡಕ್ಟನ್ನು ಈ ಹಸಿರೆಲೆ ಗೊಬ್ಬರ ಸಗಣಿ ಗೊಬ್ಬರ ಎರೆಹುಳ ಗೊಬ್ಬರ ಅದ್ರ ಜೊತೆಗೆ ಈ ಪ್ರಾಡಕ್ಟ್ನ ಉಪಯೋಗ ಮಾಡಿದ್ರೆ ಸರ್ ನಮ್ಮ ಭೂಮಿ ಫಲವತ್ತತೆ ಆಗುತ್ತೆ. ಇದು ನಿಮ್ಮ ಅನುಭವ? ನಮ್ಮ ಅನುಭವ ಸರ್. ನಾನು ಈಗ ಸುಮಾರು ಈಗ 4-5 ವರ್ಷದಿಂದ ನಾನು ಈ ಕಂಪ್ನಿಯಲ್ಲಿ ನಾನು ಇದು ಕೆಲಸ ಮಾಡ್ತಾ ಇದ್ದೀನಿ ಸರ್, ರೈತರಿಗೆ ಕೂಡಾಗಿ ನಾನು ಕನ್ವರ್ಟ್ ಮಾಡಿ ಇದನ್ನು ಮಾಡ್ತಾ ಇದ್ದೀನಿ ಸರ್, ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಸರ್. ನಮಗೆ ಇವತ್ತೇನಾಗಿದೆ ಅಂದ್ರೆ ಸರ್ ನಾವು ಭೂಮಿ ಉಳಿಸ್ಬೇಕು ಸರ್, ಭೂಮಿ ಉಳಿಸೋಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಇವತ್ತು ಸರ್ ರೈತ ತಿಳ್ಕೊಬೇಕಂದ್ರೆ 3 ಅಂಶ ಇದಾವೆ ಸರ್, ಎತ್ತ ತಾಯಿ ರಕ್ಷಣೆ, ಗೋ ರಕ್ಷಣೆ, ಭೂಮಿ ತಾಯಿ ರಕ್ಷಣೆ. ಇವತ್ತು ನಾವು ಎತ್ತ ತಾಯಿನ ಎಷ್ಟು ರಕ್ಷಣೆ ಮಾಡ್ತೀವಿ ಅಷ್ಟು ನಮಗೆ ಸುಖ ಆಗುತ್ತೆ ಸರ್. ಗೋ ರಕ್ಷಣೆ ಸರ್, ಇವತ್ತು ರೈತ ಏನು ಮಾಡ್ತಾನಂದ್ರೆ ಸರ್ ಒಂದು ಗೋ ಸಾಕಿದಾನಂದ್ರೆ ಸಣ್ಣದ ಇದ್ದಾಗಲಿಂದ ಅದ್ರ ಸಗಣಿ ಲಾಭ ತೊಗೊಂತಾನೆ ಸರ್, ಹಾಲಿನ ಲಾಭ ತೊಗೊಂತಾನೆ ಸರ್. ಯಾವಾಗ ವಯಸ್ಸಾದ ಕೂಡಲೇ ನೆಲಕ್ಕೆ ಬಿತ್ತಂದ್ರೆ ಕಟ್ಗರಿಗೆ ಕಡೆ ಕೊಡ್ತಾನೆ ಸರ್. ಅದು ಎಷ್ಟೇ ಬರ್ತದೆ ಅಂದರೆ ಕೂಡ ಸರ್ ನಿಮ್ಮ ಇನ್ನೊಂದು ಸರ್ ನಾನು ರೈತರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದ್ರೆ ಗೋ ತಾಯಿನೇ ಯಾವ ಕಾರಣಕ್ಕೂ ಯಾವ ರೈತ ಸರ್ ರೈತ ಆಗಿರೋಲ್ಲಕ್ಕ ಯಾರೇ ಆಗಿರೋಲ್ರಿ ಸರ್ ಅದನ್ನು ಕಟಗರಿಗೆ ಮಾತ್ರ ಕಡೆ ಕೊಡಬಾರ್ದು ಸರ್. ಅದು ಸಾಯ್ವಲ್ದಕ್ಕೆ ಮನೆಯಲ್ಲಿ ಸರ್ ನಾವು ಈಗ ಮನುಷ್ಯರ ಸತ್ತರ ಎಷ್ಟು ವಿಜೃಂಭಣೆಯಿಂದ ಹೋಯ್ತಾರೆ, ಅದೇ ಗೋ ರಕ್ಷಣೆಯಿಂದ ಅಷ್ಟು ಲಾಭ ತಗೊಂಡು ಬಿಸಾಕಿ ಬರೋದು ಎಲ್ಲನ ಅದನ್ನೇ ಭೂಮಿಯಲ್ಲಿ ಹೋಗಿ ಉಗಿಲ್ಲ ಸರ್ ತನ್ನ ಹೊಲದಲ್ಲಿ. ಸರ್ ಒಂದು ಗೋ ತಾಯಿನ ಹೊಲದಲ್ಲಿ ಉಗಿಯೋದ್ರಿಂದ 10 ವರ್ಷದ ತನಕ ಅದರ ಅಂಶ ಇರುತ್ತೆ ಸರ್. ಅದೇ ಗೋ ತಾಯಿಯಲ್ಲಿ ಕೋಟ್ಯಾನುಗಟ್ಟಲೆ ದೇವತೆಗಳಿದಾವೆ ಸರ್, ಅದನ್ನು ಇವತ್ತು ನಾವು ಮನುಷ್ಯರಾಗಿ ಅರ್ಥಕೊಳ್ಳಂಗಿಲ್ಲ ಸರ್. ಇವು ಯಾವ ದೇವಸ್ಥಾನಕ್ಕೆ ಹೋಗೋದೇ ಬೇಡ ಸರ್, ಎದ್ದು ಕೂಡಲೇ ಬೇಕಾರತ್ತಿಗೆ ಒಂದು ಗೋ ರಕ್ಷಣೆ ಮುಟ್ಟಿ ಕೈ ಮುಗಿದ್ರೆ ಸಾಕು ಸರ್, ಅಷ್ಟು ನಮಗೆ ಫಲ ಸಿಗುತ್ತೆ ಸರ್. ಈ ಜೀವಕ್ಕೆ ಸಿಗಲಿಲ್ಲದ್ರೂ ಮುಂದಿನ ಜನ್ಮಕ್ಕಾದ್ರೂ ಕೂಡ ಸಿಗುತ್ತೆ ಸರ್. ನಾವು ಗೋ ರಕ್ಷಣೆ ಎಷ್ಟು ಮಾಡ್ತೀವಿ ಅಷ್ಟು ನಮಗೆ ಮುಂದೆ ಈ ಜನ್ಮಕ್ಕೆ ನಮಗೆ ಸುಖ ಸಿಗಬಾರ್ದು ಸರ್, ಮುಂದಿನ ಜನ್ಮದಲ್ಲಿ ಆದರೂ ಕೂಡ ಒಳ್ಳೆ ಜನ್ಮವಾಗಿ ಊಟಕ್ಕೆ ನಮಗೊಂದು ಸಾರ್ಥಕ ಆಗುತ್ತೆ ಸರ್. ಅದಕ್ಕೆ ರೈತರನ್ನ ಈಗ ಮತ್ತು ಸಾವಯವ ಕೃಷಿ ಮಾಡಬೇಕಂತಂದ್ರೆ ಮಿನಿಮಮ್ ರೈತನ ಮನೆಯಲ್ಲಿ ಒಂದು ಆಕಳು ಇರಲೇಬೇಕು ಸರ್ ಕಡ್ಡಾಯವಾಗಿ. ಇವತ್ತು ಸಾವಯವ ಕೃಷಿಗೆ ಬರ್ತಾನೆ ಅಂದ್ರೆ ಸರ್ ಒಂದೇ ಒಂದು ಹಸು ಇದ್ದರೆ ಸಾಕು ಸರ್, 15 ಎಕರೆ ಮೇಂಟೈನ್ ಮಾಡ್ಬೋದು ಸರ್. ಒಂದು ಗೋ ಇತ್ತಂದ್ರೆ ಸರ್ 15 ಎಕರೆ ಅದರಿಂದು ನಾವು ಬಳಕೆ ಮಾಡ್ಕೋಬೋದು ಸರ್. ಇವತ್ತು ರೈತ ಅದನ್ನು ಯಾರು ಹಸುನೇ ಸಾಕಂಗಿಲ್ಲ ಸರ್. ಹಂಗಾಗಿ ಇವತ್ತು ಗೋ ರಕ್ಷಣೆ ಕೂಡಗೆ ಇವತ್ತು ಸರ್ಕಾರನ ಕೂಡಗೆ ಅದಕ್ಕೆ ಒತ್ತು ಕೊಡ್ತಾ ಇದೆ ಸರ್. ಹೌದಾ, ಗೋ ರಕ್ಷಣೆ ಮಾಡ್ರಿ, ಗೋ ರಕ್ಷಣೆ ಮಾಡ್ರಿ ಅಂತ ಇವತ್ತು ರೈತ ಆದರೂ ಅದನ್ನು ಅರ್ತ್ಕೊಳ್ಬೇಕು, ಒತ್ತು ಕೊಡ್ಬೇಕು ಸರ್. ಆಮೇಲೆ ಸರ್ ಭೂಮಿ ತಾಯಿ ರಕ್ಷಣೆ ಸರ್, ಭೂಮಿ ತಾಯಿ ಇವತ್ತು ನಾವು ಏನಾಗಿಬಿಟ್ಟಿದೆ ಅಂದ್ರೆ ಸರ್ ಎಲ್ಲ ವಿಷ ಉಣಿಸ್ತಾ ಇದೀವಿ ಎಲ್ಲದನ್ನು, ಅಮೃತ ಯಾರು ಉಣಿಸಲ್ಲ ಸರ್. ಅಮೃತ ಸರ್ ಇವತ್ತು ನಾವು ಮನೆಯಲ್ಲಿ ಒಂದು ಹಸು ಇತ್ತಂದ್ರೆ ಹಾಲಾಗ್ತದೆ ಸರ್, ಅದನ್ನೇ ಕಾಸಿ ಹೆಪ್ಪಾಕಿದ್ರೆ ಮೊಸರಾಗುತ್ತೆ ಸರ್, ಮೊಸರು ಕಡಿದ್ರೆ ಮಜ್ಜಿಗೆ ಆಗುತ್ತೆ ಸರ್. ಮಜ್ಜಿಗೆನ ಯಾರನ್ನು ಉಪಯೋಗ ಮಾಡ್ತಾರೆ ಸರ್ ಭೂಮಿಗೆ? ಅಮೃತನ ಯಾರನ್ನು ಉಪಯೋಗ, ಯಾರು ಉಪಯೋಗ ಮಾಡಲ್ಲ ಸರ್ ಉಪಯೋಗ. ಇದೇ ಮೆಣಸಿ ಗಿಡಗಳಿಗೆ ಸರ್ ಬರೀ ಮಾಡಿರ್ತಕ್ಕಂಥ ಮಜ್ಜಿಗೆನೇ ಸರ್, ಇವತ್ತು ಮಾಡಿದ ಮಜ್ಜಿಗೆ, ನಾಳೆ ಮಾಡಿದ ಮಜ್ಜಿಗೆ, ನಾಡ್ದು ಮಾಡಿದ ಮಜ್ಜಿಗೆ, 3 ದಿವಸದ ಮಜ್ಜಿಗೆನೇ ಸರ್ ಒಂದು ಗಡಿಗೆಯಲ್ಲಿ ಕೊಳೆ ಹಾಕಿಬಿಡೋದು ಸರ್, ಕೊಳೆ ಹಾಕಿಬಿಟ್ರೆ ಹುಳಿ ಮಜ್ಜಿಗೆ ಆಗುತ್ತೆ ಸರ್. ಆ ಹುಳಿ ಮಜ್ಜಿಗೆನೇ ಸರ್ ಮೆಣಸಿ ಗಿಡಗಳಿಗೆ, ಬದ್ನೆ ಗಿಡಗಳಿಗೆ, ತರಕಾರಿಗಳಿಗೆ ಸ್ಪ್ರೇ ಮಾಡಿದ್ರೆ ಅದ್ರ ಕ್ವಾಲಿಟಿನೇ ಬೇರೆ ಸರ್. ಈ ಮುಟ್ರ ರೋಗನೂ ಹೋಗುತ್ತೆ ಸರ್, ಒಳ್ಳೆಯ ನಮಗೆ ಪೌಷ್ಟಿಕ ಆಹಾರನೂ ಸಿಗುತ್ತೆ. ಇವತ್ತು ಯಾರು ಬಳಕೆ ಮಾಡೋಂಗಿಲ್ಲ ಸರ್. ಮತ್ತೆ ಆ ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ ಸರ್. ಅಮೃತ ಸರ್ ಹೌದಾ, ಮಜ್ಜಿಗೆ ಅಂದ್ರೆ ಅಮೃತ ಸರ್. ಅಗ್ನ್ಯಾಸ್ತ್ರ ಅಂತ ಹೇಳಿ ಸರ್, ಅದನ್ನೊಂದು ಹೇಳ್ತೀನಿ. ಅಗ್ನ್ಯಾಸ್ತ್ರ ಅಂದ್ರೆ ಸರ್ ನಮ್ಮಲ್ಲಿ ಮೆಣಸಿಕಾಯಿ ಸಿಗ್ತಾವೆ, ಬೆಳ್ಳುಳ್ಳಿ ಸಿಗುತ್ತೆ, ಹಸಿಯಾಲ ಸಿಗುತ್ತೆ, ಮೆಣಸು ಸಿಗುತ್ತಾವೆ ಸರ್. ಒಂದು ಎಕರೆಗೆ ನಾವು ಉಪಯೋಗ ಮಾಡ್ಬೇಕಂದ್ರೆ ಸರ್ ಮುಟ್ರ ರೋಗ ಇಲ್ಲ ಕಾಯಿ ಕೊರಕ ಹುಳ ಬಂತು ಸರ್, ಈ ಬ್ರಹ್ಮಾಸ್ತ್ರ ಅಂತ ಹೇಳಿದ್ದೇನೆ ಸರ್, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಹಸಿಯಲ್ಲ, ಮೆಣಸು ಸರ್. ಒಂದು ಎಕರೆಗೆ 1 ಕೆಜಿ ಮೆಣಸಿಕಾಯಿ ಸರ್, 1/2 ಕೆಜಿ ಬೆಳ್ಳುಳ್ಳಿ, 1/2 ಕೆಜಿ ಹಸಿಯಲ್ಲ, ಒಂದು ತೊಲ ಮೆಣಸು ಸರ್. ಇವನ್ನ ಕರಂಡ್ಲೆಯಲ್ಲಿ ಆಗಲಿ ಸರ್, ಮಿಕ್ಸರ್ ಇರುತ್ತಲ್ಲ ಸರ್, ಮಿಕ್ಸರ್ನಲ್ಲಿ ಹಾಕಿಬಿಡೋದು ಸರ್, ಹಾಕಿ ರಾತ್ರಿ ನೆನೆಟ್ಬಿಡೋದು ಸರ್. ಇದಕ್ಕಿಂತ ಇನ್ನೂ ಪ್ಯೂರ್ ಔಷಧಿ ಮಾಡ್ಕೋಬೇಕಂದ್ರೆ ಅಗ್ನ್ಯಾಸ್ತ್ರ ಸರ್. ಇದನ್ನೇ ಮಿಕ್ಸರಲ್ಲಿ ಏನು ಹಾಕಿರ್ತೀವಲ್ಲ ಸರ್, ಒಲೆ ಮೇಲೆ 1-3 ಕುದಿ ಕುದಿಸಿಬಿಡೋದು ಸರ್. ಕುದಿಸಿ ಎಕರೆಗೆ 1-5 ಲೀಟ್ರ್ ಟ್ಯಾಂಕಿಗೆ ಹೋಗ್ಬೋದು ಸರ್. ಔಷಧಿ ಸ್ಪ್ರೇ ಮಾಡ್ತೀವಿ ಅಂದ್ರೆ 10 ಟ್ಯಾಂಕಿ ಹೋಗ್ತೈತೆ ಮನ್ ಸರ್. 5 ಲೀಟ್ರ್ ನೀರಿನಲ್ಲಿ ಕುದಿಸಿ ಹಂಗೆ ಇಟ್ಟು ಸರ್ ಬೆಳಿಗ್ಗೆ ಸೋಸ್ಕೊಂಡು 1 ಟ್ಯಾಂಕಿಗೆ 16 ಲೀಟ್ರ್ ನೀರಿಗೆ 1/2 ಲೀಟ್ರ್ ಅದನ್ನು ಈ ಅಗ್ನ್ಯಾಸ್ತ್ರ ಏನು ಮಾಡಿರ್ತೀವಲ್ಲ ಸರ್, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಹಸಿಯಲ್ಲ, ಮೆಣಸನ್ನ ಏನು ಮಾಡಿರ್ತೀವಲ್ಲ 1/2 ಲೀಟ್ರ್ ಅದನ್ನು ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಸರ್ ಈ ಕಾಯಿ ಕೊರಕ ಹುಳ ಏನಿರ್ತೈತಲ್ಲ ಸರ್ ಅದು ಕೂಡ ಹೋಗುತ್ತೆ ಸರ್, ಸಾಯಲ್ಲ ಸರ್ ಜಲ್ದಿ. ಈಗ ಎಲೆ ತಿನ್ನೋಕ್ಕೋದ್ರೆ ಇವು 4 ಖಾರದಂಶ ಸರ್, ಹಸಿಮೆಣಸಿಕಾಯಿ ಖಾರ, ಬೆಳ್ಳುಳ್ಳಿ ಖಾರ, ಹಸಿಯಲ್ಲ ಖಾರ, ಮೆಣಸು ಖಾರ. ಎಲೆ ತಿನ್ನೋಕ್ಕೋದ್ರೆ ಬಾಯಿ ಖಾರ ಆಗುತ್ತೆ ಸರ್, ಕಾಯಿ ಕೊರೆಯೋಕ್ಕೋದ್ರೆ ಬಾಯಿ ಖಾರ ಆಗುತ್ತೆ. ಅವಾಗ ಏನಾಗ್ತೈತೆ ಅಂದ್ರೆ ಸರ್ ಈ ಹಸಿಯಲ್ಲ, ಬೆಳ್ಳುಳ್ಳಿ, ಈ ಮೆಣಸಿನ ವಾಸನೆಗೆ ನಮ್ಮ ಹೊಲಕ್ಕೆ ಪಕ್ಷಿಗಳು ಬರ್ತಾವೆ ಸರ್. ಆ ಪಕ್ಷಿಗಳು ಬಂದು ಕುಂತು ಆ ಹುಳ ಎಲ್ಲೆಲ್ಲಿರ್ತಾವನ್ನೆಲ್ಲ ಆರಿಸ್ಕೊಂಡು ತಿಂತಾವೆ ಸರ್. ಅದೇ ನಾವು ಕೆಮಿಕಲ್ಸ್ ಸ್ಪ್ರೇ ಮಾಡಿದ್ರೆ ಪಕ್ಷಿಗಳು ಬರ್ತವೆ ನಮ್ಮ ಹೊಲದಲ್ಲಿ, ಯಾವ ಪಕ್ಷಿಗಳು ಸುಳ್ಳೇ ಇಲ್ಲ ಸರ್. ನಾವು ಇವತ್ತು ಇದನ್ನು ಅಗ್ನ್ಯಾಸ್ತ್ರ ಬ್ರಹ್ಮಾಸ್ತ್ರ ಮಾಡೋದ್ರಿಂದ ಸರ್ ಬಾಯಿಲ್ದ ಪ್ರಾಣಿಗಳಿಗೆ ಆಹಾರನ ಕೊಟ್ಟಂಗಾಗುತ್ತೆ. ಈ ಹುಳಿ ಮಜ್ಜಿಗೆ ಮಾಡೋದ್ರಿಂದ ಆ ಮಜ್ಜಿಗೆ ವಾಸನೆಗೆ ಪಕ್ಷಿಗಳು ಬರ್ತಾವೆ ಸರ್. ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಕೀಟಗಳು ಏನಿರ್ತಾವೆ ಅವನ್ನೆಲ್ಲ ತಿಂತಾವೆ ಸರ್. ಆವಾಗ ಇವನ್ನ ನಾವು ಸ್ಪ್ರೇ ಮಾಡೋದ್ರಿಂದ ಸರ್ ನಮ್ಮ ಹೊಲದಲ್ಲಿ ಒಳ್ಳೆ ಜೀವಾಣುಗಳು ಉತ್ಪತ್ತಿ ಆಗ್ತಾವೆ ಸರ್. ಈಗ ನಾವು ನೀವು ಒಳ್ಳೇದು ಮಾತಾಡ್ತೀವಿ ಸರ್, ಈ ಕೆಟ್ಟದ್ದು ಬಂದು ಇಲ್ಲಿ ಯಾರು ಮಾತಾಡೋಕ್ಕಾಗಲ್ಲ. ಅವೇ ಒಳ್ಳೆ ಗುಣಗಳು ಇರ್ತಕ್ಕಂಥ ಜೀವಾಣುಗಳು ಅಲ್ಲಿ ಗಿಡಕ್ಕೆ ಆಪರಿಸ್ಕೊಂಬಿಟ್ರೆ ಕೆಟ್ಟ ಹುಳುಗಳನ್ನ ಅಲ್ಲಿ ಬಿಡಕ್ಕೆ ಜಾಗನೇ ಇರಲ್ಲ ಸರ್. ಹೌದು, ತುಂಬ ಸಂತೋಷ ಮಾರ್ಗದಪ್ಪ. ಇದುವರೆಗೆ ಈ ಸಾವಯವ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಅದರ ಅನುಭವಗಳನ್ನು ಪಡ್ಕೊಂಡು ಅದರ ಜೊತೆಗೆ ಬೇರೆ ರೈತರಿಗೂ ನೀವು ನಿಮ್ಮ ಅನುಭವಗಳನ್ನು ಹಂಚುತ್ತಾ ಇದ್ದೀರಿ, ಅದರಿಂದ ಬಹಳಷ್ಟು ರೈತರಿಗೆ ಲಾಭ ಆಗ್ತಾ ಇದೆ ಅಂತೇಳಿ ನೀವೇ ಹೇಳಿದ್ರಿ. ನಿಮ್ಮ ಜೊತೆ ಇದುವರೆಗೆ ಮಾತಾಡಿ ನನಗೆ ತುಂಬ ಸಂತೋಷ ಆಯಿತು. ದಯವಿಟ್ಟು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳಿಬಿಡಿ ಸರ್. 9880 9880 4646 9494 09 ಸರ್ 09. ರೈತ ಮಿತ್ರರೇ, ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ನಿಮಗೆ ಬೇಕನ್ಸಿದ್ರೆ ಮಾರ್ಗದಪ್ಪ ಅವರನ್ನ ಈ ಮೊಬೈಲ್ ಸಂಖ್ಯೆ ಮುಖಾಂತರ ನೀವು ಸಂಪರ್ಕಿಸಬಹುದು. ಮಾರ್ಗದಪ್ಪ, ಇದುವರೆಗೆ ನಿಮ್ಮ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಾವಯವ ಕೃಷಿಯಲ್ಲಿ ಹೊಸ ಸಾಧ್ಯತೆಗಳು ಈ ಕುರಿತು ಶ್ರೀ ಜಿ ಮಾರ್ಗದಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಅರುಣ್ ನಾಯಕ್. ಕೇಳ್ರಿ, ಮನೆ ಮನೆಗೂ ಗಂಗೆ ಯೋಜನೆನಾಗೆ ಗ್ರಾಮದ ಪ್ರತಿಯೊಬ್ಬರಿಗೂ ಶುದ್ಧ ಸುರಕ್ಷಿತ ಕುಡಿಯೋ ನೀರು ಕೊಡೋಕೆ ಸರ್ಕಾರದವರು ನಮ್ಮ ಹಳ್ಳಿಯ ಎಲ್ಲ ಮನೆಗೂ ನಳದ ಸಂಪರ್ಕ ಆಗ್ತಾವ್ರಿ. ಇದರಿಂದ ಪ್ರತಿದಿನ ಪ್ರತಿಯೊಬ್ಬರಿಗೂ 55 ಲೀಟ್ರು ಶುದ್ಧ ಕುಡಿಯೋ ನೀರು ಸಿಗ್ತೈತೆ. ಹಿಂದೆ ನಿಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡಿ, ಸಮುದಾಯ ವಂತಿಕೆ ಪಾವತಿಸಿ, ಜಲ ಜೀವನ್ ಮಿಷನ್ ಯೋಜನೆಯ ಸದುಪಯೋಗ ಪಡ್ಕೊಳ್ಳಿ. ಇದು ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳ್ರಿ. COVID-19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ 94% ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. COVID-19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ. ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. COVID-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.